ಕೆ ಗುರುಸಿದ್ದಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಸಾವಯವ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚಿಕೊಳ್ಳಿಕ್ ಬಂದಿದ್ದಾರೆ. ಗುರುಸಿದ್ದಪ್ಪರ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಗುರುಸಿದ್ದಪ್ಪರ ಈ ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರು? ಸುಮಾರ್ ನಾನು 73ನೇ ಇಸ್ವಿಯಿಂದನೂ ಮಾಡ್ತಾ ಇದ್ದೀನಿ ಸರ್. ಯಾಕೆ ಈ ಕೃಷಿ ಬದುಕಿಗೆ ಬರ್ಬೇಕು ಅನಿಸ್ತು? 73ನೇ ಇಸ್ವಿನಲ್ಲಿ ನನಗೆ ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿದೆ. ಕಾರಣ ಇಷ್ಟೇ, ನನಗೆ ಅವತ್ತು ಫೀಸ್ ಕಟ್ಟೋದಕ್ಕೂ ಅಷ್ಟು ಸ್ಟ್ರಿಕ್ಟ್ಸ್ ಏನೂ ಇರಲಿಲ್ಲ. ಅನಿವಾರ್ಯ ನಾನು ಡಿಗ್ರಿ ಡಿಸ್ಕಂಟಿನ್ಯೂ ಮಾಡಿದ್ಮೇಲೆ ನನ್ನ ಸ್ನೇಹಿತರು, ನೀನು ಇಲ್ಲ ಡಿಸ್ಕಂಟಿನ್ಯೂ ಮಾಡಬೇಡ ಅಂತೇಳ್ಬಿಟ್ಟು ನನ್ನ ಲಗೇಜು ಕೊಡಲಿಲ್ಲ ನನ್ನ ರೂಮ್ನಿಂದ. ಅದಾದಮೇಲೆ ಅಲ್ಲೇ ಪರಶುರಾಮಪುರದ್ರು ಚಳ್ಳಕೆರೆ ತಾಲೂಕು ಅವರು, ಅವರು ಒಳ್ಳೆ ಗ್ರಾನೈಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಬಟ್ ನನಗೆ ಇನ್ನೊಬ್ರು ಹಂಗಿನಲ್ಲಿ ಬದುಕುವಂಥ ಜೀವನ ನನಗೆ ಯಾಕೋ ಬೇಡ ಅನಿಸಿ ನಾನು ವ್ಯವಸಾಯನೇ, ನನ್ನ ತಂದೆ ಇರೋಂಥ ಆಸ್ತಿಯಲ್ಲಿ ವ್ಯವಸಾಯ ಮಾಡೋಣ ಅಂತೇಳಿ ಇದ್ದದ್ದು ಒಂದು 5 ಎಕರೆ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಬಂದೆ. ಬಟ್ ಅವನು ಮಳೆಯಾಶ್ರಿತವಾಗಿ ಜಮೀನು ಮಾಡ್ತಾ ಇರೋದ್ರಿಂದ ಇದು ಲಾಭದಾಯಕ ಅಲ್ಲ ಅನ್ನೋದು ನನಗೆ ಮನವರಿಕೆ ಆದಮೇಲೆ ನಾನು PID ಬ್ಯಾಂಕ್ನಲ್ಲಿ ತುಂಬ ಕಷ್ಟದಲ್ಲಿ ಸಾಲ ಮಾಡಿಬಿಟ್ಟು ಬೋರ್ ಹಾಕ್ಸಿದೆ. ಬೋರ್ ಹಾಕ್ಸೋ ಕಾಲಕ್ಕೆ ಒಂದು ಭಾಳ ಮುಖ್ಯವಾದ ಕ್ವಶನ್ ನನಗೆ, ಛಲ ಬರೋ ರೀತಿಯಲ್ಲಿ ನಾನು ಈ ವ್ಯವಸಾಯ ಮಾಡಿ ಸಕ್ಸಸ್ ಆಗಬೇಕು ಅನ್ನೋ ರೀತಿಯಲ್ಲಿ ಒಬ್ಬ ನಮ್ಮ ತಂದೆಯ ಸಮಾನ ವಯಸ್ಕರಾದಂಥ ಮೂಗಣ್ಣ ಅಂತ ಹೇಳ್ಬಿಟ್ಟು ಅವರು, ಇದು ನೀನು 6 ಇಂಚ್ ಬೋರ್ನಲ್ಲಿ ನಿನಗೆ ನೀರು ಸಿಗೋದು ಕಷ್ಟ, ನೀನು ಪೆಟ್ಟಿಗೆಟ್ಗಳಪ್ಪ ದುಡ್ಡು ಹೇಳಕ್ಕೆ ಪೆಟ್ಟಿಗೆ ಮಾಡಿಸು, ಸಾಲ ಯಾಕೆ ಮಾಡ್ತಾಯಿದ್ಯ, 50,000 ರೂಪಾಯಿ ಸಾಲ ಮಾಡೋದು ತಪ್ಪಲ್ವಾ ಅಂತ ಪ್ರಶ್ನೆ ಮಾಡಿ ನನ್ನ ತಂದೆ ನನ್ನ ಮೇಲೆ ಜಗಳಕ್ಕೆ ಬಿಟ್ಟರು ಸರ್. ಇದು ವಾಸ್ತವ ಸತ್ಯ. ಅಲ್ಲಿ ನಮ್ಮ ತಂದೆಯ ಸಹಕಾರದೊಂದಿಗೆ ತುಂಬ ನಮ್ಮ ತಂದೆ ಶ್ರಮ ವಹಿಸಿ ನನ್ನ ಜೊತೆ ಸಹಕಾರ ಕೊಟ್ಟರು. ಅಲ್ಲಿಂದ ನನ್ನ ಮಗ ಈ ಸಾಲ ಮಾಡಿದ್ದಾನೆ, ವಿದ್ಯಾಭ್ಯಾಸ ಡಿಸ್ಕಂಟಿನ್ಯೂ ಮಾಡಿ ಈ ವ್ಯವಸಾಯಕ್ಕೆ ಬಂದೆ. ಅಲ್ಲಿಂದ ನಾನು ಸುಮಾರು ವರ್ಷಗಳ ಕಾಲ ಎಲ್ಲ ಕೆಮಿಕಲ್ ಫರ್ಟಿಲೈಸರ್ ಮಾಡ್ಕೊಂಬಂದೆ ಅವತ್ತಿನ ಜೊತೆಗೆ. ಅದಾದ ನಂತರ ನನಗೆ ಸುಮಾರು ಈಗ 14 ವರ್ಷದ ಕೆಳಗೆ ಅರಸೀಕೆರೆಯಲ್ಲಿ ಪಾಳೇಕರ್ ಅವರ ಒಂದು ಸೆಮಿನಾರ್ಗೆ ಅಟೆಂಡ್ ಮಾಡಿದೆ. ಪಾಳೇಕರ್ ನಮಗೆ ನೈತಿಕ ಧೈರ್ಯ ಮತ್ತು ಆರ್ಥಿಕ ಧೈರ್ಯ ಅಂತ ತುಂಬಿದಂಥ ಮಹಾನುಭವ ಅಂತೇಳಿ ನಾನು ಅವತ್ತು ಸ್ಮರಿಸ್ಕೊಂಡು ಆತನ ಫೋಟೋನಲ್ಲೂ ನನ್ನ ಮನೆಯಲ್ಲಿ ಹಾಕ್ಕೊಂಡಿದ್ದೀನಿ. ಆತನ ಎಲ್ಲ ಈ ಸಬ್ಜೆಕ್ಟ್ಸ್ ಏನು ಬುಕ್ಸ್ ಇದೆ ಅವನ್ನೆಲ್ಲ ನನ್ನ ಹತ್ರ ಇಟ್ಕೊಂಡು ಈ ವ್ಯವಸಾಯ ಸ್ಟಾರ್ಟ್ ಮಾಡಿದ್ದೀನಿ ಸರ್. ಆ ಪಾಳೇಕರ್ ಇವತ್ತು ನಾನು ಮೀಟಿಂಗ್ ಅಟೆಂಡ್ ಆದಮೇಲೆ, ಸೆಮಿನಾರ್ ಅಟೆಂಡ್ ಆದಮೇಲೆ 20 ವರ್ಷ ನಾನು ಗೊಬ್ಬರ ಹಾಕಿಲ್ಲ ಸರ್ ಯಾವುದೇ ಹೊಲಕ್ಕೆ. ಬಟ್ ತುಂಬ ಟೇಸ್ಟಾಗಿ ಬರ್ತಿದೆ ಆ ಜಮೀನಲ್ಲಿ. ಇನ್ನು ಉಳಿಕಾದಂಥ 13 ಎಕರೆ ಜಮೀನಲ್ಲಿ ಇನ್ನು ಉಳಿಕಾದಂಥ 8 ಎಕರೆನಲ್ಲಿ ನಾನು ಸಾವಯವ ಮಾಡೋಕ್ಕಾಗಿರಲಿಲ್ಲ. ಬಟ್ ಈಗ ನಾನು ಸಾವಯವ ಮಾಡೋ ಉದ್ದೇಶ ಇಟ್ಕೊಂಡು ಎಲ್ಲದಕ್ಕೂ ನಾನ್ ಕೆಮಿಕಲ್ ಮಾಡ್ತಾ ಇದ್ದೀನಿ ಸರ್. ಇದಕ್ಕೆ ಮೇಜರ್ ಕಾರಣ ಅಂದರೆ ನನ್ನ ಮಗೊಬ್ಬನು BSc ಕೆಮಿಸ್ಟ್ರಿ ಮೇಜರ್ ಇದ್ದು ಅವನ ನೌಕರಿ ಸಿಗಲಿಲ್ಲ ಸರ್. ಅವನಿಗೊಂದು ಜಾಬ್ ಕೊಡೋದು ಅಂತೇಳಿ ಒಂದು ಗೊಬ್ಬರದ ಅಂಗಡಿ ಓಪನ್ ಮಾಡಿದೆ. ಆ ಗೊಬ್ಬರದ ಅಂಗಡಿ ಕಂಡರಿಲಾರ್ದಷ್ಟು ಲಾಸ್ ಆಯಿತು. ಪಾರ್ಟ್ನರ್ ಮೋಸ ಮಾಡಿದರು. ಆಮೇಲೆ ರೈತ ಕಷ್ಟದಲ್ಲಿ ಆತ್ಮಹತ್ಯೆಗೆ ಹೋದಾಗ ನನಗೆ ಕೊಟ್ಟರೆ ಸಾಲ ವಾಪಸ್ ಕೊಡಲಿಲ್ಲ. ನಾನು ಗೊಬ್ಬರದ ಅಂಗಡಿ ಕ್ಲೋಸ್ ಮಾಡಿ ಆರ್ಗ್ಯಾನಿಕ್ಕೆ ಫೋನ ಮಾಡೋಣ, ಎಲ್ಲ ಇಡೀ ನಮ್ಮ ರೈತ ಸಮುದಾಯಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋ ಉದ್ದೇಶ ಇಟ್ಕೊಂಡು ನಾನು ಇದಕ್ಕೆ ಬಂದಿದ್ದೀನಿ ಸರ್ ಈಗ ರೀಸೆಂಟ್ಲಿ. ಬಟ್ ಇಲ್ಲಿಂದ ನಾನು ಏನೇನು ಮಾಡಿದ್ದೀನಿ ಅಂದರೆ ಈಗ ತರಕಾರಿ ಮಾಡಿದ್ದೀನಿ ಸರ್. ಆಮೇಲೆ ತರಕಾರಿ ಮಾಡಿದ್ಮೇಲೆ ನಾನು ಫಸ್ಟು ಕೋಸನ್ನೇ ತಗೊಂಡೆ. ಕೋಸು ತುಂಬ ಕೆಮಿಕಲ್ಲು ಮತ್ತು ಫೆಸ್ಟಿಸೈಡ್ಸ್ ಫಂಗಿಸೈಡ್ಸ್ ಉಪಯೋಗಿಸ್ತಾ ಇದ್ದಾರೆ. ನಾನು ಇದನ್ನು ಯಾಕೆ ಚಾಲೆಂಜ್ ತೊಗೋಬಾರ್ದು ಅಂತ ಚಾಲೆಂಜ್ ತೊಗೊಂಡಾದ್ಮೇಲೆ ನನ್ನ ಸ್ನೇಹಿತರು ಭಾಳ ಜನ ಪತ್ರಕರ್ತರು ಇದ್ದಾರೆ ಸರ್, ತುಂಬ ಆತ್ಮೀಯರು, ಮತ್ತು ನನ್ನ ತೋಟಕ್ಕೆ ಅನಿವಾರ್ಯವಾಗಿ ಬಂದಿದ್ದರು. ಬಂದಾದಮೇಲೆ ನನ್ನ ವ್ಯವಸಾಯ ಎಲ್ಲ ನೋಡಿ ಆರ್ಗ್ಯಾನಿಕ್ ಮೆಥಡ್ ಮಾಡ್ತಿದೆಯಾ ಏನೇ, ನನ್ನ ಮೆಥಡ್ ನೋಡಿಬಿಟ್ಟು ಇದು ಆರ್ಗ್ಯಾನಿಕ್ ಅಂತ ಕೇಳಿದ್ಮೇಲೆ ನಾನು ಒಪ್ಕೊಂಡೆ ಸರ್, ಹೇಳ ವಿಷಯ ಹೇಳಿದೆ. ಆಮೇಲೆ ಅವ್ರು ತರಕಾರಿನೆಲ್ಲ ತಗೊಂಡೋದ್ರು. ನನಗೆ ಅವತ್ತು ಯಾವುದು ಇಂಟ್ರೂ ಮಾಡಲಿ, ನಾನು ನೆಕ್ಸ್ಟ್ ಒಂದು 15 ದಿವಸ ಬಿಟ್ಟು ಅವ್ರ ತೋಟಕ್ಕೆ ಬಂದರು. ಅಷ್ಟರಲ್ಲಿ ನನ್ನ ತೋಟದಲ್ಲಿ ಇದ್ದಂಥ ಬೆಳೆಗಳು ಕೋಸು, ಹೀರೆಕಾಯಿ, ಹಾಗಲಕಾಯಿ, ಮೆಣಸಿನಕಾಯಿ ಇಷ್ಟೆಲ್ಲ ಇದ್ದದ ಜೊತೆಗೆ ಬೆಂಡೆಕಾಯಿ ಮತ್ತು ಮೂಲಂಗಿ ಇದೆಲ್ಲ ಇತ್ತು. ಎಲ್ಲರೂ ಅದನ್ನು ತಗೊಂಡೋದ್ಮೇಲೆ ಅದ್ರ ಟೇಸ್ಟ್ ನೋಡಿ ಮತ್ತೊಂದು ಸರಿ ಬಂದರು. ಅಷ್ಟೊತ್ತಿಗೆ ಹೊಲ ತುಂಬ ಜೇನು ಇಟ್ಟಿದ್ವು. ಅಲ್ಲಲ್ಲೇ ಜೇನು ಕಂಡಾದ್ಮೇಲೆ ಅದು ಫೋಟೋನಿದ್ದೆ ಸರ್, ಅದು ಜೇನು ಕಂಡಾದ್ಮೇಲೆ ಅವರು ಅದನ್ನು ಪ್ರಚಾರ ಪಡೆದಿರು ಸರ್. ಅದಾದಮೇಲೆ ದಾವಣಗೆರೆ ತರಳುಬಾಳು ಕೃಷಿ ಕೇಂದ್ರದ ವಿಜ್ಞಾನಿಗಳು ನನ್ನ ತೋಟಕ್ಕೆ ಭೇಟಿ ಮಾಡಿದ್ರು ಸರ್. ಭೇಟಿ ಮಾಡಿದಂಥ ಅವರು ನನಗೆ ಸಲಹೆ ಕೊಟ್ಟರು, ನೀವು ತುಂಬ ಚೆನ್ನಾಗಿ ಮಾಡಿದ್ರಿ, ಇನ್ನೂ ಕೆಲವು ಉತ್ತಮವಾದ ಮಾರ್ಗದರ್ಶನಗಳು ಮಾಡಬೇಕು, ನೀವು ಸಾವಯವ ತರಕಾರಿ ಮಾಡಿರಲಿಲ್ಲ ಸರ್, ನಾನು ಸಾವಯವದ ಯಾವುದೇ ವಸ್ತುಗಳನ್ನು ಉಪಯೋಗಿಸ್ತಿರಲಿಲ್ಲ, ನಾನು ನೈಸರ್ಗಿಕವಾಗಿ ಮಾಡ್ತಿದ್ದೆ. ಅವ್ರು ಸಾವಯವ ಕೆಲವು ಕೆಮಿಕಲ್ಸ್ ಹೇಳಿದರು. ನಾನು ಅದು ಯಾವುದೋ ಒಪ್ಪದೆ ಇವತ್ತು ನೈಸರ್ಗಿಕವಾಗಿ ಮಾಡ್ಕೊಂಬರ್ತೇನೆ ಸರ್. ಪಾಳೇಕರ್ ಮೆಥಡ್ನಲ್ಲಿ ಸಾವಯವ ಕೃಷಿ ನಾನು ಜೀವಾಮೃತ ಮತ್ತು ಗೋಮೂತ್ರ ಬಿಟ್ಟರೆ ಸಸ್ಯಜನ್ಯ ಸಸ್ಯ ಪ್ರಚೋದಕಗಳನ್ನು ಮಾತ್ರ ನಾನು ಇವತ್ತು ಉಪಯೋಗಿಸ್ತಿದ್ದೇನೆ. ಇನ್ನು ನನಗೆ ಈ ಬಗ್ಗೆ ತುಂಬ ಮಾಹಿತಿ ಬೇಕಾಗಿದೆ ಸರ್, ಯಾಕಂದರೆ ನನಗೆ ಇರೋ ವಯಸ್ಸಿನಲ್ಲಿ ನನ್ನ ಅನುಭವದಲ್ಲಿ ಈ ಸಾವಯವಕ್ಕೆ ನಾನು ಎಂಟ್ರಿ ಆಗಿದ್ದು ಈಗ ಕಳೆದ 2 ವರ್ಷದಿಂದ ಆಗಿರೋದ್ರಿಂದ ಇನ್ನೂ ನಾನು ತುಂಬ ಕಲಿಬೇಕಾಗಿದೆ. ಬಟ್ ನನಗೆ ನಾನು ಏನಿವತ್ತು ಸಂತೋಷದ ವಿಷಯ ಅಂದರೆ ನನಗೆ ಸಾವಯವದಲ್ಲಿ ಹೆಚ್ಚು ಲಾಭ ಆಗ್ತಾಯಿದ್ರು ಸಾರ್ವಜನಿಕರು ನಾನು ಓದತ್ತ ತುಂಬ ಗೌರವಿಸ್ತಿದ್ದಾರೆ. ಉದಾಹರಣೆಗೆ ನಾನು ದಾವಣಗೆರೆ ತರಳುಬಾಳು ಕೃಷಿ ಕೇಂದ್ರದಲ್ಲಿ ತರಕಾರಿ ಮಾರಾಟ ಮಾಡ್ತಾ ಇದ್ದೀನಿ. ಅಲ್ಲಿ ಆ ಸೈನ್ಸಿಸ್ಟ್ ಮಕ್ಕಳು ನನ್ನ ತರಕಾರಿ ಒಪ್ಕೊಂಡು ತಂದೆಯವ್ರಿಗೆ ಅಪ್ಪಾಜಿ ಇದು ತುಂಬ ಟೇಸ್ಟ್ ಆಗಿದೆ, ಅಲ್ಲಿ ನೀವು ಕೆಮಿಕಲ್ ತರಬೇಡ್ರಿ ಅಂತೇಳಿ ಕ್ವಶನ್ ಮಾಡೋಂಥ ಸಂದರ್ಭಗಳು ನಾನು ಮುಕ್ತ ನಡೆದಿದೆ ಸರ್. ಹಿಂಗಾಗಿ ನನಗೆ ಸಂತೋಷ ಆಗಿದೆ. ಇವತ್ತು ದುರ್ಗದ ಮಾರ್ಕೆಟ್ನಲ್ಲಿ ನಾನು ಒಂದು 2 ತಿಂಗಳು ಹೋಗೋಕ್ಕಾಗಿಲ್ಲ ಸರ್, ಯಾಕಂದರೆ ಆರ್ಗ್ಯಾನಿಕ್ ಬೇಸ್ ಮೇಲೆ ಕ್ವಾಂಟಿಟಿ ಜಾಸ್ತಿ ಬೆಳೆಯೋಕ್ಕಾಗಲ್ಲ ಸರ್. ಹಂಗಾಗಿ ದುರ್ಗ ಮಾರ್ಕೆಟ್ಗೆ ಹೋಗಿಲ್ಲ, ದುರ್ಗದಲ್ಲಿ ಕನ್ಸ್ಯೂಮರ್ಸ್ ಇದ್ದಂಥವ್ರು ನನ್ನ ಹೆಸರು ಕೇಳಿ ಇವತ್ತು ಇಲ್ಲಿ ಫೋನ್ ಮಾಡಿ ಪ್ರತಿನಿತ್ಯ ಕೇಳ್ತಿದ್ದಾರೆ ಸರ್, 2 ತಿಂಗಳು ಹೋಗಿ ನನ್ನ ತರಕಾರಿ ಇಂಪ್ರೂವ್ ಆದಮೇಲೆ ಅಲ್ಲಿ ಹೋಗ್ತೀನಿ ಸರ್. ಬಟ್ ನನಗೆ ಇವತ್ತು ಭಾಳ ಮುಖ್ಯ ಉದ್ದೇಶ ಈ ದೇಶಕ್ಕೆ ಈಗ ಸರ್ಕಾರಗಳ ಬಗ್ಗೆ ನಾನು ಮಾತಾಡಬಾರ್ದು ಅನಿವಾರ್ಯವಾಗಿ ಮಾತಾಡ್ತೀನಿ, ಅನಿವಾರ್ಯತೆ ಅದನ್ನು ಯಾವುದೇ ಸರ್ಕಾರ ದ್ವೇಷ ಮಾಡ್ತಾ ಇಲ್ಲ, ಯಾರೇ ಆಡಳಿತ ಮಾಡ್ತಕ್ಕಂಥ ವಿರೋಧ ಮಾಡ್ತಾ ಇಲ್ಲ. ಸರ್, ಈಗ ಏನಾಗಿದೆ ಅಂದರೆ ಇವತ್ತು ಕೂಲಿ ಕಾರ್ಮಿಕರ ಸಮಸ್ಯೆ ಇದೆ, ಸಾವಯವದಲ್ಲ ಸರ್ ಅವ್ನು ಬೆಳಗ್ಗೆ 6 ಗಂಟೆಗೆ ಬಂದರೆ 10 ಗಂಟೆ ಕೆಲಸಕ್ಕೆ ಸುಸ್ತಾಗ್ತಾನೆ. ಕಾರಣ ಏನಂದರೆ ಮಾನಸಿಕವಾಗಿ ಅವನು ಏನು ಅಬಲ ಆಗಿರಲ್ಲ, ದೇಹಕ್ಕೂ ಅಬಲ ಆದರೆ ಮಾನಸಿಕವಾಗಿ ಅಬಲ ಆಗ್ತಾನೆ. ಸರ್, ಕೊಡ್ತಕ್ಕಂಥ ಈ ಏನು ಫುಡ್ ಗ್ರೈನ್ಸು ಅವು ಕ್ವಾಲಿಟಿ ಇಲ್ಲ, ಕ್ವಾಂಟಿಟಿ ಕೊಡ್ಬೋದು, ರೇಟ್ ಕಮ್ಮಿ ಕೊಡ್ಬೋದು ಸರ್. ಬಟ್ ನಾನು ಸರ್ಕಾರಕ್ಕೆ ನಂದೇ ಒಂದು ರೈತನಾಗಿ ಒಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್, ತಂಬಾಕು ಉತ್ಪನ್ನ ನಿಲ್ಲಿಸ್ಬೇಕು. ಅದ್ರ ಜೊತೆಗೆ ಈ ಮದ್ಯ ನಿಲ್ಲಿಸಿದ್ರೆ ನಾವು ರೈತರು ವ್ಯವಸಾಯದಲ್ಲಿ ಉದ್ಧಾರ ಆಗ್ತೀವಿ ಸರ್, ಇದು ಒಂದು ಕಡೆ ನಮಗೆ ತೊಂದರೆ ಆಗಿದೆ. ಆದರೂ ನಾನು ಕನ್ಸೂಮರ್ಸು ಇವತ್ತು ಕೊರೋನಾ ಬಂದಾದಮೇಲೆ ತುಂಬ ಅವರು ಆರೋಗ್ಯದ ಬಗ್ಗೆ ಕಾಳಜಿ ಬಂದಂಥ ಸಂದರ್ಭ, ನಾನು ಸಾವಯವಕ್ಕೆ ಎಂಟರ್ ಆದ ಸಂದರ್ಭ ಏಕಕಾಲಕ್ಕೆ ಒಂದಕ್ಕೊಂದು ಹತ್ತಿರ ಇರೋದ್ರಿಂದ ಇವತ್ತು ಜನ ಆರೋಗ್ಯ ದೃಷ್ಟಿಯಿಂದ ನೋಡ್ತಾರೆ. ಸರ್, ಉದಾಹರಣೆಗೆ ನಾನು ಈ ಫಸ್ಟ್ ಇಲ್ಲೇನು ಇದು ನಾವು ಸಾವಯವ ಸಂತೆ ಓಪನ್ ಮಾಡಿದ್ವಿ ಚಳ್ಳಕೆರೆಯಲ್ಲಿ, ನಾನು ಡಾಕ್ಟರ್ ಅವ್ರಿಗೆ ಕರೀರಿ ಅಂತ ಹೇಳಿ ಸರ್ ನಮ್ಮ ಗ್ರೂಪ್ಗೆ. ಯಾಕಂದರೆ ಈಗ ಮನುಷ್ಯನು ಅಡ್ವರ್ಟೈಸ್ಮೆಂಟ್ ಏನು ಮುಖ್ಯ ಇರುತ್ತೋ ಅದನ್ನು ನೋಡ್ತಾನೆ ಹೊರತು ನೀ ಒಳಗಿದ್ದು ಸತ್ಯ ಇದ್ರೂ ಗೊತ್ತಾಗಲ್ಲ. ಇವತ್ತು ಇದಕ್ಕೆ ಡಾಕ್ಟರ್ಸು ಮತ್ತು ತಿಳುವಳಿಕಿರ್ತಕ್ಕಂಥ ಪ್ರಜ್ಞಾವಂತರು ಆರೋಗ್ಯ ದೃಷ್ಟಿಯಿಂದ ನಮ್ಮ ಸಾವಯವ ಪದಾರ್ಥಗಳನ್ನು ಉಪಯೋಗಿಸಿದ್ರೆ ರೈತನ ಆತ್ಮಹತ್ಯೆ ನಿಲ್ಲುತ್ತೆ, ಬಟ್ ಎಲ್ಲರೂ ಆಯುಷ್ಯದಲ್ಲಿ ವೃದ್ಧಿ ಆಗುತ್ತೆ ಸರ್. ಅಟ್ಲೀಸ್ಟ್ ಜಪಾನೀಸ್ 100 ವರ್ಷ ಬದುಕ್ತಾರೆ, ಕಾರಣ ಏನು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗಿತ್ತು ಸರ್. ಹಾಗಾಗಿ ನಾನು ಮತ್ತು ನಮ್ಮ ಏನು ಪರಿವಾರ ಇದೆ ಇವತ್ತು ಇವರೆಲ್ಲರೂ ಸರಿ ನಾವು ಸಾವಯವ 100% ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ಒಂದು ಕ್ವಶನ್ ನಾನು ಅನಿವಾರ್ಯವಾಗಿ ಯಾರಿಗೆ ನಮ್ಮ ಕನ್ಸ್ಯೂಮರ್ಸ್ಗೆ ಗ್ರಾಹಕರಿಗೆ ಏನಂತ ಹೇಳ್ತೀನಿ ಅಂತಾರೆ ಸರ್, ತಾವು ದೊಡ್ಡ ಅನುಮಾನ ಇದೆ ಗ್ರಾಹಕರಲ್ಲಿ. ಯಾಕಂದರೆ ಈ ಪ್ರಪಂಚದಲ್ಲಿ ಮೋಸ ಅತ್ಯಂತ ಹೆಚ್ಚಾಗಿ ನಡೀತಾ ಇದೆ, ಯಾರು ನಂಬೋದು ಕಷ್ಟ ಇದೆ. ಬಟ್ ನಮ್ಮ ರೈತರನ್ನ ಇನ್ನೂ 2 ಕಣ್ಣಿಂದ ನೋಡ್ತಾರೆ, ಅದು ಆಗಬಾರ್ದು. ನಮ್ಮ ಹೊಲಗಳಿಗೆ ನಮ್ಮ ಸರ್ವೆ ನಂಬರು ನಮ್ಮ ಇದಕ್ಕೆ ಅವರು ಯಾವ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ನಮ್ಮನ್ನು ಟೆಸ್ಟ್ ಮಾಡ್ಬೋದು. ಅದಲ್ಲದೆ ನಾನೊಂದು ಇಡೀ ಕನ್ಸೂಮರ್ಸ್ ಪರವಾಗಿ ಒಂದು ಹೇಳ್ತೀನಿ ಸರ್, ನಾವೆಲ್ಲರೂ ಸೇರಿ ನಮ್ಮ ಜೊತೆಗೆ ಮಾತಾಡಿ ನಾವೊಂದು ಫಂಡ್ ಫಿಕ್ಸ್ ಮಾಡ್ತೀವಿ. ಉದ್ದೇಶ ಇಷ್ಟೇ, ಅದು ಇದು ಸಾವಯವ ಹೌದೋ ಅಲ್ಲ ಅಂತ ಅನಾಲಿಸಿಸ್ ಮಾಡೋ ಚಾರ್ಜನ್ನು ನಮ್ಮ ಪರಿವಾರದಿಂದ ಕೊಡೋಂಥ ಒಂದು ಮನಸ್ಥಿತಿನಲ್ಲಿ ನಾನಿದ್ದೀನಿ. ನಮ್ಮ ಪರಿವಾರದವ್ರ ಬಗ್ಗೆ ಇನ್ನೂ ನಾನು ಅದನ್ನು ಕೇಳಿಲ್ಲ ಸರ್. ಹಿಂಗಾದಮೇಲೆ ನಂಬಿಕೆ ಬರುತ್ತೆ, ನಂಬಿಕೆ ಬಂದ ಮೇಲೆ ಜನತೆಯ ಆರೋಗ್ಯ ಸುಧಾರಿಸುತ್ತೆ, ದೇಶದ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಸರ್. ಮೆಂಟಲ್ಲಿ ಮತ್ತು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಎಫಿಷಿಯನ್ಸಿ ಜಾಸ್ತಿ ಆದರೆ ಇಡೀ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾವುದೋ ಒಂದು ಪರ್ಸೆಂಟೇಜ್ ರೈಸ್ ಆಗುತ್ತೆ ಅಂತ ನನ್ನ ಒಂದು ಮನಸ್ಥಿತಿ ಇದೆ ಸರ್. ಬಟ್ ನಾನು ಒಂದು ಮಾತಂತೂ ಕನ್ಸ್ಯೂಮರಲ್ಲಿ ಹೇಳ್ತೀನಿ ಸರ್, ದಯಮಾಡಿ ನೀವು ಭಾಳ ಅನಾಲಿಸಿಸ್ ಮಾಡಿ. ಏನು ಅನಾಲಿಸಿಸ್ ಮಾಡಿ ಅಂದರೆ, ಇವತ್ತು ಸಿರಿಧಾನ್ಯಗಳಿಗೆ ಗೊಬ್ಬರ ಯಾರೋ ಹಾಕಲ್ಲ ಸರ್, ಯಾವುದೇ ಫರ್ಟಿಲೈಸರ್ಸ್ ಉಪಯೋಗಿಸಲ್ಲ, ಸಿರಿಧಾನ್ಯಗಳಿಗೆ ಯಾವುದೇ ಕೆಮಿಕಲ್ಸ್ ಉಪಯೋಗಿಸಲ್ಲ. ನೀವತ್ತು ಡಾಕ್ಟರ್ಗಳು ಕೆಲವರು ಪ್ರಚಾರ ಮಾಡ್ತಾರೆ ನೀವು ಸಿರಿಧಾನ್ಯ ತಿನ್ನಿ ಅಂತ, ಬಹಳ ಸಂತೋಷ. ಅದರಲ್ಲಿ ನ್ಯೂಟ್ರಿಷನ್ಸ್ ಇದೆ ಮತ್ತು ದೇಹಕ್ಕೆ ಬೇಕಂತ ಎಲ್ಲ ಅಂಶಗಳು ಇದಾವೆ ನಮ್ಮ ಹಳೆ ಪದ್ಧತಿನಲ್ಲಿ ಹಳೆ ಏನು ತಳಿಗಳಲ್ಲಿ. ಬಟ್ ಆದರೆ ಒಂದು ಕಡೆ ಇವತ್ತು ಡಾಕ್ಟರ್ಸ್ ನಾನು ವಿನಂತಿ ಮಾಡ್ತಾ ಇದ್ದೀನಿ, ದಯಮಾಡಿ ಇವತ್ತು ನೀವು ಹಾರ್ಟಿಕಲ್ಚರ್ ಕ್ರಾಪ್ಸ್ ತರಕಾರಿ ಮತ್ತು ಹಣ್ಣುಗಳಿಗೆ ಹೊಡೆದಂಥ ವಿಷ ಪದಾರ್ಥಗಳನ್ನು ಮತ್ತು ಫಂಗಿಸೈಡ್ಸ್ ರೋಗನಾಶಕಗಳು ಬೇರೆ ಯಾವುದಕ್ಕೂ ಉಪಯೋಗಿಸಲ್ಲ ಸರ್. ಈ ಒಂದು ಸೇಬಿಗೆ ಇವತ್ತು ವ್ಯಾಕ್ಸ್ಕೋಟ್ ಮಾಡ್ತಾ ಇದ್ದಾರೆ, ಬಟ್ ಆದರೆ ಸೇಬನ್ನ 100-110 ರೂಪಾಯಿಂದ 160 ರೂಪಾಯಿ ಕೊಡ್ತೀನಿ ಅಂತ ಜನಗಳಿದ್ದಾರೆ. ಬಟ್ ನಮ್ಮ ಬಾಳೆಹಣ್ಣು ಮಾರ್ತಿದ್ದಾರೆ ಇಲ್ಲಿ 40-50 ರೂಪಾಯಿಂದ ಮಾರ್ತಾಯಿದ್ದಾರೆ ಸರ್. ಅದಕ್ಕೆ ಯಾವುದೇ ವ್ಯಾಕ್ಸ್ ಕೊಟ್ಟಿಲ್ಲ, ಫ್ರೆಶ್ ಇರುತ್ತೆ, ಇದನ್ನು ತಿನ್ನಬೇಕು, ಅದೇ ಸೇಮ್ ನ್ಯೂಟ್ರಂಟ್ ಇರುತ್ತೆ. ಬಟ್ ಡಾಕ್ಟರ್ಗಳು ಇದನ್ನು ಅರ್ಥ ಮಾಡಿಕೊಂಡು ಡಾಕ್ಟರ್ಗಳು ರೈತನ ಕಷ್ಟನೂ ಅರ್ಥ ಮಾಡಿಕೊಂಡು ಒಂದು ಸಹಾಯ ಮಾಡಿದರೆ ಡಾಕ್ಟರ್ಗಳೇ ನಮಗೆ ಸಾವಯವಕ್ಕೂ ಮತ್ತು ರೈತರಿಗೆ ದೇವರು ಸಹ. ಈ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭದಲ್ಲಿ ಕನ್ಸ್ಯೂಮರ್ಸ್ಗೂ ಮತ್ತು ರೈತನಿಗೆ ಡಾಕ್ಟರ್ಸ್ ದೇವರು. ಅಷ್ಟೊಂದು ಕೆಮಿಕಲ್ಸ್ ಉಪಯೋಗಿಸ ತರಕಾರಿ ತಿನ್ನಬೇಡಿ ಅಂತ ಒಬ್ಬ ಡಾಕ್ಟರ್ ಎಲ್ಲಿ ಹೇಳಿದ್ರು ನನ್ನ ಕಿವಿಗೆ ಬಿದ್ದಿರಿ ಸರ್. ದಯಮಾಡಿ ಡಾಕ್ಟರ್ನಲ್ಲಿ ನಿಮ್ಮ ಮುಖಾಂತರ ನಿಮ್ಮ ಆಕಾಶವಾಣಿ ಮುಖಾಂತರ ಒಂದು ವಿನಂತಿ ಮಾಡ್ಕೊಳ್ತಿದ್ದೀನಿ, ಪ್ರಾರ್ಥನೆ ಮಾಡ್ಕೊಳ್ತಿದ್ದೀನಿ ಸರ್. ದಯಮಾಡಿ ತರಕಾರಿಗೆ ಹೆಚ್ಚಾನೆಚ್ಚು ಕ್ರಿಮಿನಾಶಕ ಉಪಯೋಗಿಸ್ತಿದ್ದಾರೆ, ರೋಗನಾಶಕಗಳನ್ನು ಉಪಯೋಗಿಸ್ತಿರೋದ್ರಿಂದ ಹೆಲ್ತ್ ಮೇಲೆ ಭಾಳ ದುಷ್ಪರಿಣಾಮ ಆಗುತ್ತೆ. ಇವತ್ತು ಚಿಕ್ಕ ಚಿಕ್ಕ ವಯಸ್ಸಿಗೆ ಶುಗರ್ ಬರ್ತಾ ಇದೆ. ಕಾರಣ ನನ್ನ ಅನುಭವದಲ್ಲಿ ನಾನು ಒಂದು ತಜ್ಞನಾಗಿ ವಿಜ್ಞಾನಿಯಾಗಿ ಮಾತಾಡ್ತಾ ಇಲ್ಲ ಸರ್, ಹೆಚ್ಚಾನೆಚ್ಚು ಹಳ್ಳಿನಲ್ಲಿ ಇವತ್ತು ಶುಗರ್ ಪೇಷೆಂಟ್ ಭಾಳ ಇದ್ದಾರೆ. ಕಾರಣ ನನಗೆ ಅನಿಸ್ತಾ ಇದೆ ನಮ್ಮ ಮನೆಯಲ್ಲಿ 2-3 ಜನ ಶುಗರ್ ಪೇಷೆಂಟ್ ಇದ್ದಾರೆ ಸರ್. ಇವತ್ತು ಕಾರಣ ಅಂದರೆ ನಮ್ಮ ಮನೆಯಲ್ಲಿ ನಾವು ನೇರ ತರಕಾರಿ ಅವತ್ತೇ ಕ್ರಿಮಿನಾಶಕ ಉಪಯೋಗಿಸಿ ತಂದು ತಿಂತೀವಿ. ಇದು ಮೌಢ್ಯತೆನೋ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ. ದಯಮಾಡಿ ಡಾಕ್ಟರ್ಸ್ಗಳು ಇದನ್ನ ಬಗ್ಗೆ ಪ್ರತಿ ಪೇಷೆಂಟ್ ಅಂತ ಮಾತಾಡಿ ಸಾರ್ವಜನಿಕ ಆರೋಗ್ಯ ಸುಧಾರಿಸೋ ಜೊತೆಗೆ ರೈತನ ಬದುಕು ಸುಧಾರಿಸ್ರಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೇವೆ ತಮ್ಮ. ಈಗ ನೀವು ಹೇಳ್ದಂಗೆ ಡಾಕ್ಟರ್ ಆಗಿರ್ಬೋದು ಎಲ್ಲರೂ ಸಲಹೆ ಕೊಡ್ಬೋದು ಈಗ ರಾಸಾಯನಿಕ ತರಕಾರಿಗಳನ್ನ ಬಿಟ್ಟು ಸಾವಯವದಲ್ಲಿ ಬೆಳೆದಂಥವನ್ನ ಉಪಯೋಗಿಸಿ ಅಂತ. ಆದರೆ ತಾಲೂಕು ಜಿಲ್ಲೆ ರಾಜ್ಯದ ಮಟ್ಟಕ್ಕೆ ನಾವು ಬರೀ ಸಾವಯವದಲ್ಲೇ ಬೆಳೆದ್ಕೊಡ್ಲಿಕ್ಕೆ ಸಾಧ್ಯ ಅಂತೀರಾ? ಸಾಧ್ಯ ಇದೆ ಸರ್, ಎಕ್ಸಾಕ್ಟ್ಲಿ ಸಾಧ್ಯತೆ ಸರ್. ನೋಡಿ ಈಗ ನೀವು ಯೋಚನೆ ಮಾಡ್ದಂಗೆ ಒಂದು 7-8 ಜನ ಚಳ್ಳಕೆರೆಯಲ್ಲಿ ಒಂದು ಪ್ರತಿ ಬುರುವಾರ ಸಾವಯವ ಉತ್ಪನ್ನಗಳು ಮಾತ್ರ ಮಾರಾಟ ಮಾಡ್ತಾ ಇದ್ರ. ಇಡೀ ಬರೀ ಚಳ್ಳಕೆರೆಗೆ ಅಂದ್ರೂ ನಾವು ಅನಿವಾರ್ಯವಾಗಿ ಸಿಗದಿದ್ದಾಗ ಸಾವಯವ ರಾಸಾಯನಿಕ ಉತ್ಪನ್ನಗಳನ್ನ ಉಪಯೋಗಿಸ್ಲೇಬೇಕಾಗತ್ತೆ ಗ್ರಾಹಕರು. ಸರ್ ಸತ್ಯ ನೀವು ಹೇಳಿದ್ದು ತುಂಬಾ ಸತ್ಯ. ಇವತ್ತು ನಿಜಾಂಶದ ಜೊತೆಗೆ ಇವತ್ತು ನಡೀತ ವ್ಯವಸ್ಥೆನೇ ಹಂಗಿದೆ. ಬಟ್ ಈಗ ಏಕಕಾಲಕ್ಕೆ ಎಲ್ಲದನ್ನೂ ಸರಿ ಮಾಡೋಕ್ಕಾಗಲ್ಲ ಸರ್. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ಅಂದರೆ ಸರ್, ರೈತನಿಗೆ ತಾನು ಬೆಳೆದಂಥ ವಸ್ತುಗಳಿಗೆ ನ್ಯಾಯವಾದ ಬೆಲೆ ಕೊಡ್ತಕ್ಕಂಥ ಸರ್ಕಾರಗಳಿಲ್ಲ. ತಾನು ಫಿಕ್ಸ್ ಮಾಡ್ತಾನೆ, ಗ್ರಾಹಕರಿಗೆ ಅದು ಫಿಕ್ಸ್ ಆಗಿರೋಂಥ ರೇಟು ಸರಿ ಇದೆ ಅಂತ ಗೊತ್ತಾದರೆ ಸರ್ ಎಲ್ಲರೂ ಹಾಕೋಣಕ್ಕೆ ಬೆಲೆ ಕೊಡ್ತಾರೆ. ಈಗ ಏನಾಗುತ್ತಂದ್ರೆ ನೋಡಿ, ಇವತ್ತು ಇವತ್ತು ಈ ಚಳ್ಳಕೆರೆ ಅಥವಾ ಜಿಲ್ಲೆ ದಾವಣಗೆರೆ ಅಥವಾ ಚಿತ್ರದುರ್ಗ ಎಂಟೈರ್ ಇಂಡಿಯಾ ಅಥವಾ ನಾನು ಔಟ್ ಆಫ್ ಫಾರಿನ್ ಬಗ್ಗೆ ಮಾತಾಡ್ತೇನೆ ಸರ್, ಒಂದು ಎಷ್ಟು ಬಂಗಾರದ ಅಂಗಡಿ ಇದೆ, ಎಷ್ಟು ಬಟ್ಟೆ ಅಂಗಡಿ ಇದೆ, ಎಷ್ಟು ಕಿರಾಣಿ ಅಂಗಡಿ ಇದೆ, ಅಷ್ಟು ವಹಿವಾಟಿನ ತರಕಾರಿಯಿಂದ ವಹಿವಾಟು ಅಷ್ಟೇ ಆಗ್ತಿದೆ ಸರ್, ತರಕಾರಿ ವಹಿವಾಟು ಅಷ್ಟೇ ಆಗ್ತಿದೆ. ನೀವು ಚಳ್ಳಕೆರೆನಲ್ಲಿ ಏನು ಕಡಿಮೆ ಅಂದರೆ ಒಂದು ದಿವಸಕ್ಕೆ ನೀವು ತರಕಾರಿ ವ್ಯಾಪಾರ 2-3 ಲಕ್ಷ ಆಗ್ತಿದೆ ಸರ್. ಸೀಸನ್ನಲ್ಲಿ 10 ಲಕ್ಷ ಆಗ್ಬೋದು ಬಂಗಾರದ ವ್ಯಾಪಾರ, ನಾನು ಅದು ಬಗ್ಗೆ ಕೋಟಿ ಆಗ್ಬೋದು ಅದನ್ನು ನನಗೆ ಗೊತ್ತಿಲ್ಲ ಸರ್. ಬಟ್ ಇದು ಜೀವನಕ್ಕೆ ಮುಖ್ಯವಾದಂಥದ್ದು, ಇದು ತಿಂದೆ ಬದುಕೋಕ್ಕಾಗಲ್ಲ. ನೀರು ಗಾಳಿ ಆಹಾರದಲ್ಲಿ ಮುಖ್ಯವಾಗಿ ಏನು ಕ್ರಿಮಿನಾಶಕ ಸೇರಿ ತಕ್ಷಣನೇ ಆರೋಗ್ಯ ಕೆಟ್ಟೋಗುತ್ತೆ ಅಂತ ಗ್ರಾಹಕರಿಗೆ ಗೊತ್ತಾದ್ಮೇಲೆ ಅವನ್ ಬಂದು ಬೆಳ್ಕೊಡಪ್ಪ ಅಂದ್ರೆ ನಾನು ಬೆಳ್ಕೊಟ್ಟೆ ಕೊಡ್ತೇನೆ ಸರ್. ಬೆಳ್ಕೊಳ್ಳೇಬೇಕಲ್ಲ, ಬೆಳ್ಕೊಡ್ಬೇಕು. ಮೊದಲು ರೈತರು ಬದಲಾಗಬೇಕು. ಈಗ ನೀವು ಹೇಳ್ದಂಗೆ ನಿಮ್ ತರ ಸಾವಯವ ಕೃಷಿ ಮಾಡಂತ ರೈತರು ಕೆಲವೇ ಬೆರಳೆಣಿಕೆಯಷ್ಟು ಜನ ಮಾತ್ರ ಸಿಗ್ತಾರೆ. ಇನ್ನು ನಮ್ಮ ರೈತರಲ್ಲಿ ಮನೋಭಾವನೆ ಏನಿದೆ ಅಂದ್ರೆ, ನಾನು ರಾಸಾಯನಿಕ ಕೊಟ್ರೆ, ರಾಸಾಯನಿಕ ಗೊಬ್ಬರ ಕೊಟ್ರೆ ಮಾತ್ರ ನನ್ನ ಭೂಮಿಯಲ್ಲಿ ಹೆಚ್ಚು ಇಳುವರಿ ಪಡ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಮನೋಭಾವನೆ ಇದೆ. ಅಂತ ರೈತರು ಮೊದಲು ಬದಲಾಗಬೇಕು. ಈ ಬಗ್ಗೆ ಸರ್ಕಾರದ ಕೃಷಿ ಇಲಾಖೆಗಳು ಕೆಲಸ ಮಾಡಬೇಕಾಗುತ್ತೆ. ನೀವು ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನನಗೆ ಸರ್, ಇವತ್ತು ಪಂಜಾಬ್ನಲ್ಲಿ ಈ ಫರ್ಟಿಲೈಸರ್ಸ್ ಪ್ರಾರಂಭವಾದ ಕಾಲಕ್ಕೆ 25 kg ಅವರೇಜ್ 1 ಎಕರೆ ಕೊಡೋಂತ ನೋಡಿದ್ವಿ. ಇವತ್ತು ಅವರು 5 ಕ್ವಿಂಟಲ್ವರೆಗೂ ಕೊಡ್ತಾರೆ ಸರ್ ಒಂದು ಬೆಳೆಗೆ. ಎಲ್ಲ ರಸಾಯನ ವಸ್ತುಗಳು ನೀವು NPK ಮತ್ತು ಪ್ಲಸ್ ಮೈಕ್ರೋನ್ಯೂಟ್ರಿಯೆಂಟ್ಸ್ ಸರಿ 5 ಕ್ವಿಂಟಲ್ವರೆಗೂ ಕೊಡ್ತಾರೆ. ಅವತ್ತು ಇಳುವರಿ ಗಣನೀಯವಾಗಿ ರೈಸ್ ಆಗಿಲ್ಲ, ಕಮ್ಮಿ ಆಗಿದೆ, ಖರ್ಚು ಜಾಸ್ತಿ ಆಗಿದೆ. ರೈತನ ಮನವರಿಕೆ ಮಾಡಿಕೊಡೋದು ಕೃಷಿ ಇಲಾಖೆ, ಆ ಸಂಬಂಧಪಟ್ಟ ಇಲಾಖೆಗಳು ಮಾಡಿಕೊಡ್ಬೇಕು. ಉದಾಹರಣೆಗೆ ಇವತ್ತು ನಮ್ಮಲ್ಲಿ ನೀವೊಂದು ನ್ಯಾಚುರಲ್ಗೆ ಯೋಚನೆ ಮಾಡಬೇಕು. ಸಹಜವಾಗಿ ಒಬ್ಬ ಮೆಕ್ಕೆಜ್ ಬೆಳಿತಕ್ಕಂಥ ರೈತ, ಒಬ್ಬ ಶೇಂಗಾ ಬೆಳಿತಕ್ಕಂಥ ರೈತ, ಒಬ್ಬ ಇನ್ನೊಂದು ತರಕಾರಿ ಬೆಳಿತಕ್ಕಂಥ ರೈತ ಪ್ರತಿ ವರ್ಷ ಗೊಬ್ಬರ ಜಾಸ್ತಿ ತಗೊಳ್ತಾನೆ, ಫರ್ಟಿಲೈಸರ್ ಜಾಸ್ತಿ ತಗೋತಾನೆ, ಕ್ರಿಮಿನಾಶಕ ಜಾಸ್ತಿ ಉಪಯೋಗಿಸ್ತಾನೆ. ಬಟ್ ಇಲ್ಲಿ ಬಹಳ ಮುಖ್ಯವಾಗಿ ನಾವು ನೈಟ್ರೋಜನ್ ಜಾಸ್ತಿ ಕೊಡ್ತೀವಿ. ನೈಟ್ರೋಜನ್ ಜಾಸ್ತಿ ಕೊಟ್ಟಾಗ ನಮಗೆ ರೋಗಗಳು ಜಾಸ್ತಿ ಆಗ್ತವೆ, ಕ್ರಿಮಿಗಳು ಜಾಸ್ತಿ ಆಗ್ತವೆ ಸರ್. ಇದನ್ನು ಇವತ್ತೂ ಸಾಮಾನ್ಯ ರೈತನಿಗೆ, ಬುದ್ಧಿವಂತ ರೈತನಿಗೆ ತಿಳುವಳಿಕೆ ನೀಡತಕ್ಕಂಥ ಕೆಲಸ ಯಾರು ಮಾಡಬೇಕು ಅಂದರೆ ಇಲಾಖೆ ಮಾಡಬೇಕು ಸರ್. ಹಿಂಗೆ ಸಂಘ ಸಂಸ್ಥೆಗಳು ಮಾಡಬೇಕು. ಈಗ ನಮಗೆ ಇಳುವರಿಯಲ್ಲಿ ಕಡಿಮೆ ಆಗಿದೆ ಸರ್, ಆರ್ಗಾನಿಕ್ ಬೆಳಿತೀನಿ 50% ಕಡಿಮೆ ಆಗಿದೆ ಸರ್. ನನಗೆ ಖರ್ಚಿನಲ್ಲಿ 25% ಕಡಿಮೆ ಆಗಿದೆ, ಕಲ್ಟಿವೇಷನ್ನಲ್ಲಿ ಕಡಿಮೆ ಆಗಿದೆ. ಹಿಂಗಾಗಿ ನನಗೆ ಎಲ್ಲೋ ಒಂದು ಕಡೆ 30-40% ಲಾಸ್ ಆದರೂ ನೆಮ್ಮದಿ ಇದೆ ಸರ್ ಇಲ್ಲಿ ಬದುಕಿನಲ್ಲಿ. ಆಮೇಲೆ ನಾನು ಬರ್ತಾ ನಾನು ನಮ್ಮ ಸ್ನೇಹಿತ ಮಾತಾಡಿದ್ವಿ ಸರ್. ಈಗ ಉಡುಪಿನಲ್ಲಿ ಒಬ್ಬರು, ನನಗೆ ಅವ್ರ ಹೆಸರು ಮರೆತು ಹೋಗಿದೆ ಸರ್, ಅವ್ರದ್ದು 2 ಎಕರೆ ಜಮೀನು ಇತ್ತು. ನೈಸರ್ಗಿಕ ಕೃಷಿನಲ್ಲಿ ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ 1 ಕೋಟಿ ಇತ್ತು ಸರ್, 1 ಕೋಟಿ ಇತ್ತು. ಮೊನ್ನೆ ಅವ್ರು ಎಕ್ಸ್ಪೈರ್ ಆದರು 2 ವರ್ಷಗಳು. ಅವ್ರ ತೋಟಕ್ಕೆ ವಿಸಿಟ್ ಮಾಡೋಕೆ ಹೋಗ್ತಾ ಇದ್ವಿ ಇಷ್ಟರಲ್ಲೇ ನಾವು ಸರ್. ಆತನ ಜೀವನದ ಪದ್ಧತಿ ಏನಿತ್ತು ಅಂದರೆ ಯಾವುದು ಆಡಂಬರ ಜೀವನ ಇರಲಿಲ್ಲ. ಇವತ್ತು ನಾನು ಈ ಮೊಬೈಲ್ ಎಸೆನ್ಸಿಯಲ್ಸ್, ಡಿಜಿಟಲ್ ಇಂಡಿಯಾದಲ್ಲಿ ಮೊಬೈಲ್ ಎಸೆನ್ಸ್, ನಾನು ಒಂದು ಕಾಸ್ಟ್ಲಿ ಮೊಬೈಲ್ ಇಟ್ಕೊಳ್ಳೋದು ಅನಿವಾರ್ಯತೆ. ನನ್ನ ರೈತನಾಗಿ ಯಾರು ಹೈಫೈ ಕಾರ್ ಇಟ್ಕೊಂಡಿಲ್ಲ, ಹೈಫೈ ಬಟ್ಟೆ ಹಾಕೊಳ್ಳೋದು ಸರ್. ಬಟ್ ಸಿಂಪಲ್ ಆಗಿ ಜೀವನ ಮಾಡ್ತಾರೆ. ಮದುವೆ ಜಾತ್ರೆಗಳಿಗೆ ಹೆಚ್ಚು ಖರ್ಚು ಮಾಡ್ತಾರೆ, ಮಕ್ಕಳ ಎಜುಕೇಷನ್ ಕೊಡೋದ್ರ ಬಗ್ಗೆ ಆಸಕ್ತಿ ಇಲ್ಲ. ಇದನ್ನೆಲ್ಲ ಡಿಪಾರ್ಟ್ಮೆಂಟು ಸೂಕ್ತವಾಗಿ ಅವ್ರಿಗೆ ಸಲಹೆ ಕೊಟ್ಟರೆ, ಅವರು ಹಂತವಾಗಿ ಫರ್ಟಿಲೈಸರ್ಸು ಮತ್ತು ಕ್ರಿಮಿನಾಶಕ ಕಮ್ಮಿ ಮಾಡಿದ್ರೆ ನಿಜವಾಗ್ಲೂ ಸಕ್ಸಸ್ ಆಗ್ತದೆ. ಉದಾಹರಣೆಗೆ ನನ್ನಲ್ಲಿ ಮೆಕ್ಕೆಜೋಳ ಮೇಜರ್ ಕ್ರಾಪ್ ಸರ್. ಮೆಕ್ಕೆಜೋಳಕ್ಕೆ 30 kg ಯೂರಿಯಾಗಿಂತ ಜಾಸ್ತಿ ಉಪಯೋಗಿಸಂಗಿಲ್ಲ ಸರ್. ಬಟ್ 1 ಕ್ವಿಂಟಲ್ ಯೂರಿಯಾ ಹಾಕಂತವ್ರು ನೋಡಿನಿ ಸರ್. ಮತ್ತು ಸೆಕೆಂಡ್ ಟೈಮ್ ಪೊಟ್ಯಾಶ್ ಕೊಡಬೇಕಂತ ತಲೆಗೆ ಆ ಸೆನ್ಸೇ ಇಲ್ಲ. ಆ ಸೆನ್ಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಸರ್ಕಾರ ಮತ್ತು ಇಲಾಖೆಗಳು ಮಾಡ್ತಾ ಇಲ್ಲ ಸರ್. ಈಗ ಸಾವಯವ ಕೃಷಿಗೆ ಬರಬೇಕಂದ್ರೆ ರೈತರು ಮೊದಲು ಏನೇನು ಮಾಡಬೇಕಾಗುತ್ತೆ ತಮ್ಮ ಜಮೀನುಗಳಲ್ಲಿ, ಯಾವ ರೀತಿ ಬದಲಾವಣೆ ಮಾಡ್ಕೊಂಡ್ರೆ ನಾವು ಸಾವಯವ ಕೃಷಿಯಲ್ಲಿ ಒಂದು ಹೆಚ್ಚು ಇಳುವರಿ ಕಾಣಬಹುದು, ಪ್ರಗತಿ ಕಾಣಬಹುದು ಅಂತ? ಸರ್, ಈಗ ಎಲ್ಲ ನಮ್ಮದು ಡಾಟ್ ಏರಿಯಾ, ತುಂಬಾ ಬರಗಾಲ ಪೀಡಿತ ಪ್ರದೇಶದಲ್ಲಿ ನಾವು ಇವತ್ತು ವ್ಯವಸಾಯ ಮಾಡ್ತಾ ಇದ್ದೀವಿ. ನಮಗೆ ನೀರಿನ ಸೌಕರ್ಯ ಇಲ್ಲದಿರೋದ್ರಿಂದ ನಾವು ಒಂದು ಊರಲ್ಲಿ ಅನಿವಾರ್ಯವಾಗಿದ್ದೀನಿ ಸರ್. ಈಗ ನೋಡಿ, ನೀವು ಮಲೆನಾಡಿಗೆ ಹೋಗಿ ಆ ತೋಟದಾಗೆ ವಾಸ ಮಾಡ್ತಾರೆ, ನೀವು ಗುಬ್ಬಿ ತಾಲೂಕಿಗೆ ಹೋಗ್ರೆ ಗುಬ್ಬಿ ತಾಲೂಕಿನ ಪ್ರತಿಯೊಬ್ಬರು ಅವ್ರ ತೋಟದಲ್ಲೇ ಜೀವನ ಮಾಡ್ತಾರೆ ಸರ್. ಬಟ್ ಆಂಧ್ರಕ್ಕೆ ಹೋಗ್ರೆ ಹೆಚ್ಚಾನು ಹೆಚ್ಚು ಜನ ಆ ತೋಟದಲ್ಲೇ ಜೀವನ ಮಾಡ್ತಾರೆ. ಅಂದರೆ ತೋಟ ಮತ್ತು ಮನೆ ಒಂದೇ ಕಡೆ ಜೀವನ ಇರುತ್ತೆ. ಇದು ವ್ಯವಸಾಯ ಮಾಡೋಂಥ ಮುಖ್ಯವಾಗಿ ಅಲ್ಲಿರ್ಬೇಕು ಸರ್. ಎಲ್ಲಿ ತೋಟ ಇರುತ್ತೆ ಅಲ್ಲಿ ವ್ಯವಸಾಯ ಅಲ್ಲೇ ಮಾಡಬೇಕಾಗತ್ತೆ. ನೀವು 8 ಎಕರೆಯಲ್ಲಿ ಸಾವಯವ ಕೃಷಿ ಅಳವಡಿಸಿಕೊಂಡಿದ್ರೆ ಏನೇನು ಉತ್ಪನ್ನಗಳು ಬೆಳೆಗಳನ್ನು ಬೆಳೀತಾ ಸರ್? ಈಗ ನಂದು 13 ಎಕರೆ ಒಟ್ಟು ಜಮೀನಲ್ಲಿ, ನನಗೆ ಸಾವಯವ ಎಲ್ಲದಕ್ಕೂ ಅಡಾಪ್ಟ್ ಮಾಡ್ಕೊಳ್ಳೋ ಉದ್ದೇಶ ಇಟ್ಕೊಂಡು ಮಾಡ್ಕೊಳ್ತೀನಿ ಸರ್. 5 ಎಕರೆ ನನಗೆ 20 ವರ್ಷದಿಂದ ನನಗೆ ಈಗ ತಾನೇ ಹೇಳಿದಾಗ ಯಾವುದೇ ಫರ್ಟಿಲೈಸರ್ಸ್ ಉಪಯೋಗಿಸಿಲ್ಲ ಸರ್. ಜೀವಾಮೃತ ಮತ್ತು ನಾನು ಇನ್ನು ಬೇರೆ ಯಾವುದೂ ಉಪಯೋಗಿಸೋಕೆ ಹೋಗಿಲ್ಲ ಸರ್. ಇನ್ನು ಉಳಿಕಾಯ ಜಮೀನಲ್ಲಿ ಈಗ ನಾನು ಪ್ರಾರಂಭ ಮಾಡಿದ ಜೀವಾಮೃತದ ಮೇಲೆ ಮಾಡ್ತಾ ಇದ್ದೀನಿ ಸರ್. ಬಿಟ್ಟರೆ ಸಸ್ಯ ಪ್ರಚೋದಕಗಳನ್ನು ನಾನು ಮೈಕ್ರೋನ್ಯೂಟ್ರಿಯೆಂಟ್ ಆಗಿ ಉಪಯೋಗಿಸ್ತಾ ಇದ್ದೀನಿ, ಮತ್ತು ಸಸ್ಯದಿಂದಲೇ ಕೆಲವೆಲ್ಲ ತಗೊಳ್ತಾ ಇದ್ದೀನಿ ಸರ್. ಅದಕ್ಕೆ ನನ್ನ ತೋಟಕ್ಕೆ ಬಂದರೆ ತಮಗೆ ಮತ್ತು ಎಲ್ಲರಿಗೂ ಅದನ್ನು ನಾನು ಪೂರ್ಣ ವಿವರ ಕೊಡ್ತೇನೆ. ಬಟ್ ಇದರಲ್ಲಿ ನನಗೇನು ಲಾಸ್ ಅಂತೂ ಆಗಿಲ್ಲ ಸರ್. ನೀವು ಸಾವಯವದಲ್ಲಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರೆ ಅವು ಎಲ್ಲೆಲ್ಲಿ ಮಾರಾಟ ಮಾಡ್ತೀರಾ? ಸರ್, ಸಾವಯವದಲ್ಲಿ ನಾನು ತರಕಾರಿನೇ ಮೇಜರ್ ಬೆಳೀತಾ ಇದ್ದೀನಿ. ನಂದು ಬದನೆಕಾಯಿ ಮತ್ತು ಮೆಣಸಿನಕಾಯಿ ಸರ್, ಆಮೇಲೆ ಅವರೆಕಾಯಿ, ಅಲಸಂದೆಕಾಯಿ, ಕ್ಯಾಬೇಜ್, ನಂತರ ಮೂಲಂಗಿ, ಕ್ಯಾರೆಟು, ಬೀಟ್ರೂಟು, ಸೋರೆಕಾಯಿ, ಹೀರೆಕಾಯಿ, ಅಗಲಕಾಯಿ ಇಷ್ಟೆಲ್ಲ ನಾನು ಬೆಳೀತಾ ಇದ್ದೀನಿ ಸರ್. ನಾನು ದಾವಣಗೆರೆಯಲ್ಲಿ ಮೇಜರ್ ಮಾರ್ಕೆಟ್ ಸರ್, ಚಿತ್ರದುರ್ಗ ಮಾಡ್ತಾ ಇದ್ದೀನಿ, ಚಳ್ಳಕೆರೆ ಮಾಡ್ತಾ ಇದ್ದೀನಿ. ಚಳ್ಳಕೆರೆ ನಾನು 2 ವಾರದಿಂದ ಬಂದಿದ್ದೀನಿ ಸರ್. ನಂದು ಒಂದು 50-60 ಕೆಜಿ ಖರ್ಚಾಗ್ತಿದೆ. ಬಟ್ ನಾನು ಮಾರೋದ್ರಿಂದ ಇಲ್ಲಿ ನನಗೆ 50% ಲಾಸ್ ಆಗ್ತಿದೆ. ನಂದು ವೆಹಿಕಲ್ ಚಾರ್ಜು, ನಾನು ಬಸ್ಸಿಗೆ ಬಂದಿದ್ದೆಲ್ಲ ಸರಿ. ಆದರೂ ನಾನು ಧೃತಿ ಕೆಟ್ಟಿಲ್ಲ ಸರ್. ಇವತ್ತೆಲ್ಲ ನಾಳೆ ಗ್ರಾಹಕ ನಮ್ಮ ಹತ್ರ ಬರ್ತಾನೆ. ನಾನು ಈ ಗ್ರಾಹಕರಿಗೊಂದು ಭಾಳ ಸವಿಸವಿಯಾಗಿ ಹೇಳ್ತಾ ಇದ್ದೀನಿ ಸರ್, ಮತ್ತು ಅಷ್ಟು ವಿವರವಾಗಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಏನು ಹೇಳೋದು, ಫಸ್ಟ್ ಇದ್ರ ಕಲರ್ ಸಾವಯವ ವಸ್ತುಗಳು ಯಾವ ಕಲರ್ಫುಲ್ ಇರಲ್ಲ ಸರ್, ಅಟ್ರಾಕ್ಟಿವ್ ಕಲರ್ ಇರಲ್ಲ. ಬಟ್ ಅಡುಗೆ ಆದ ನಂತರ ತಿಂದರೆ ನಾಲ್ಗೆಗೆ ತುಂಬ ಹಿತ ಮತ್ತು ರುಚಿ ಕೊಡ್ತವೆ. ಅದನ್ನು ಟೆಸ್ಟ್ ಮಾಡಿ ನಾನು 100 ಗ್ರಾಮ್ ತೂಕದಲ್ಲಿ ಜಾಸ್ತಿ ತೊಗೊಂಡೋಗಿ ರೇಟ್ ಫಿಕ್ಸ್ 40 ರೂಪಾಯಿ ಕೊಡ್ತಾ ಇದ್ದೀನಿ. ನೀವು 200 ಗ್ರಾಮ್ ಜಾಸ್ತಿ ತೊಗೊಂಡೋಗಿ ಈ ಸರಿ, ನೆಕ್ಸ್ಟ್ ನೀವು ಟೆಸ್ಟ್ ಇದ್ದರೆ ನೀವೇನೇ ಅಲ್ಲಿ ದುಡ್ಡಿಟ್ಟು ತೊಗೊಂಡೋಗ್ರಿ. ಇಲ್ಲಿ ಇನ್ನೊಂದು ಉತ್ತಮವಾದ ಒಂದು ಬದಲಾವಣೆ ಕಾಣಬೇಕು ಅಂತ ಇದ್ದೀನಿ ಸರ್. ಅದು ಕಷ್ಟ. ನಾವು ಅಲ್ಲಿ ತರಕಾರಿ ತಂದಿಟ್ಟರೆ ಅವ್ರು ಅಷ್ಟು ದುಡ್ಡಿಟ್ಟು ತೂಕ ಮಾಡ್ಕೊಂಡು ಹೋಗುವಂಥ ಪದ್ಧತಿ ತರಬೇಕನ್ನೋ ಒಂದು ನಿರೀಕ್ಷಣೆಯಲ್ಲಿ ಇದ್ದೀನಿ. ನನಗೆ ಅದು ದಾವಣಗೆರೆಯಲ್ಲಿ ಒಂದು ತಕ್ಕ ಮಟ್ಟಿಗೆ ಆಗ್ತಿದೆ ಸರ್. ನಾನು ಅಲ್ಲಿ ತರಕಾರಿ ಇಟ್ಟು 20 ಕೆಜಿ ಇಟ್ಟರೆ ಅವರು 40 ರೂಪಾಯಿ ರೇಟ್ ಅಂದರೆ 1 ಕೆಜಿ ಅವನೇ ತೂಕ ಮಾಡ್ಕೊಂಡು 40 ರೂಪಾಯಿ ಇಟ್ಟೋಗಿರೋದು ದರ್ಶನಿದ್ದು ಸರ್. ಈಗ ದಾವಣಗೆರೆಯಲ್ಲಿ ಯಾವಾರ ಮಾರಾಟ ಮಾಡ್ತೀರಾ? ಚಿತ್ರದುರ್ಗದಲ್ಲಿ ಯಾವಾರ, ಚಳ್ಳಕೆರೆಯಲ್ಲಿ ಯಾವ ಮಾರಾಟ ಮಾಡಿದ್ರಿ? ಶನಿವಾರ ಸರ್. ಚಿತ್ರದುರ್ಗ ಭಾನುವಾರ, ಚಳ್ಳಕೆರೆಯಲ್ಲಿ ಬುಧವಾರ ಮಾಡ್ತಾ ಇದ್ದೀನಿ ಸರ್. ಗ್ರಾಹಕರು ಯಾವ ರೀತಿ ಒಂದು ಮನ ಪರಿವರ್ತನೆ ಆಗಿದೆ? ಗ್ರಾಹಕರಿಗೆ ಸಾವಯವ ಮತ್ತು ರಸಾಯನ ಏನು ಕೃಷಿ ಇದೆ ಅಲ್ಲ, ಇದ್ರ ಮನವರಿಕೆ ಮಾಡಿಕೊಡ್ಬೇಕಾಗಿದೆ ಸರ್. ನಾನು ಆಗಲೇ ಸ್ವಲ್ಪ ಅದರಲ್ಲಿ ಹೇಳಕ್ಕೆ ಪ್ರಯತ್ನ ಪಟ್ಟೆ. ಯಾಕೆಂದರೆ ಸರ್, ಸಾವಯವನೂ ಭೂಮಿ ಮೇಲೆ ಬೆಳೀತತೆ, ಕೆಮಿಕಲ್ಲು ಭೂಮಿ ಮೇಲೆ ಬೆಳೀತತೆ. ಏನು ವ್ಯತ್ಯಾಸ ಅನ್ನೋದನ್ನ ಗ್ರಾಹಕನಿಗೆ ಗೊತ್ತಾಗಬೇಕು ಸರ್. ಇದು ಗೊತ್ತುಪಡಿಸೋಂಥದ್ದು ನಾವು ಒಂದು ಕಡೆ ಒಂದು 4-5 ಜನ ಇರೋ ಕಡೆ ಅಥವಾ ಒಂದು ಊರು ಒಂದು ತಾಲೂಕಿನಲ್ಲಿ ಮಾಡ್ಬೋದು ಸರ್. ಅದು ಸರ್ಕಾರ ಮಾಡಬೇಕು ಅಥವಾ ಇಲಾಖೆ ಮಾಡ್ಬೇಕು ಸರ್. ಡಾಕ್ಟರ್ಸ್ ಮಾಡ್ಬೇಕು. ನಾನು ಒತ್ತೊತ್ತು ಹೇಳ್ತೀನಿ, ಡಾಕ್ಟರ್ಸ್ಗಳು ದಯಮಾಡಿ ನಾನು ನಿಮಗೆ ವಿನಂತಿ ಮಾಡ್ಕೊಳ್ತಿದ್ದೀನಿ, ದಯವಿಟ್ಟು ನೀವು ಸಿರಿಧಾನ್ಯಗಳಿಗೆ ಎಷ್ಟು ಮಾನ್ಯತೆ ಕೊಟ್ಟಿದ್ದೀರಾ ಅಷ್ಟೇ ಈ ಸಾವಯವ ತರಕಾರಿಗಳಿಗೆ ಮಾನ್ಯತೆ ಕೊಡಿ. ಸಾವಯವ ತರಕಾರಿಗಳಿಗೆ ಮಾನ್ಯತೆ ಕೊಟ್ಟಾಗ ಮಾತ್ರ ಸಿರಿಧಾನ್ಯ ತಿಂದಂಥ ಆರೋಗ್ಯ ಸುಧಾರಿಸುತ್ತೆ. ನೀವು ಸಿರಿಧಾನ್ಯ ಅಷ್ಟೇ ತಿನ್ನಿಸಿ ಮತ್ತೆ ಕೆಮಿಕಲ್ ತರಕಾರಿ ತಿನ್ನಿಸ್ಬೇಡಿ ಅಂತ ತಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಡಾಕ್ಟರ್ ಸರ್. ಹಂಗಾದಾಗ ಇಂಪ್ರೂವ್ ಆಗೇ ಆಗುತ್ತೆ ಸರ್. ಈಗ ಸಾಕಷ್ಟು ಜನ ಸಮಾಜದಲ್ಲಿ ಮೋಸ ಮಾಡೋರು ನೋಡ್ತೀವಿ ನಾವು. ಈಗ ತರಕಾರಿ ಆಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಯಾವ ನಾವು ಸಾವಯವದಲ್ಲಿ ಬೆಳೆದಿದ್ದೀವಿ ಅಂತ ಮಾರಾಟ ಮಾಡೋಂಥ ರೈತರನ್ನು ನಾವು ನೋಡ್ತೀವಿ. ಅದು ನಾವು ಗ್ರಾಹಕರಾಗಿರ್ಬೋದು, ಜನಗಳು ಗುರುತಿಸೋದು ಹೆಂಗೆ? ನೀವು ಸಾವಯವದಲ್ಲೇ ಬೆಳೆದಿದ್ದೀರ ಅಥವಾ ರಾಸಾಯನಿಕದಲ್ಲೇ ಬೆಳೆದಿದ್ರ ಅಂತ ಹೆಂಗೆ ಗುರುತಾಗುತ್ತೆ ಅವರಿಗೆ? ತಮ್ಮ ಉತ್ತಮವಾದಂಥ ಒಂದು ಪ್ರಶ್ನೆ ನನಗೆ ಜವಾಬ್ದಾರಿಯುತವಾದ ಪ್ರಶ್ನೆ ಕೇಳಿದ್ದೀರ. ಅದಕ್ಕೆ ನಾನು ಆಲ್ರೆಡಿ ನಿಮಗೆ ಉತ್ತರಿಸಿದ್ದೆ ಸರ್. ಮತ್ತೊಂದು ಸರಿ ಕೇಳ್ತಾ ಇದ್ದಾರೆ ಸರ್. ಅದಕ್ಕೆ ನಾವು ಇಡೀ ನಮ್ಮ ಪರಿವಾರದ ಜೊತೆ ಮಾತಾಡಿ ನಾವು ಕೆಮಿಕಲ್ ಅನಾಲಿಸಿಸ್ ಮಾಡೋ ಚಾರ್ಜನ್ನು ನಾವೇ ಕೊಡಬೇಕು. ರೈತರು ಏನು ಸಾವಯವ ಉತ್ಪನ್ನ ಮಾಡ್ತಕ್ಕಂಥ ರೈತರುಗಳು ಒಂದು ಫಂಡ್ ಮಾಡಬೇಕು ಅಂತ ಇದ್ದೀನಿ ಸರ್. ಅದು ಮಾತಾಡ್ತೀನಿ. ಅಥವಾ ನನ್ನ ಸ್ನೇಹಿತರೆಲ್ಲರೂ ಸಹಕರಿಸಿದ್ರೆ ನಾನೇ ಕೆಮಿಕಲ್ ಅನಾಲಿಸಿಸ್ಗೆ ಒಂದು ಮಿಷಿನ್ ಏನಾದರೂ ಮಿಷಿನ್ ಇದೆಯಾ ಅಂತ ನಾ ಹುಡುಕ್ತಾ ಇದ್ದೀವಿ ಸರ್. ಅಲ್ಲೇ ಮಾಡಿಸ್ಬೇಕು ಅಂತ, ಆನ್ ಸ್ಪಾಟ್ ಆಗಬೇಕು ಅಂತ. ಅದಕ್ಕೆ ನಾವು ಇಂಟರ್ನೆಟ್ನಲ್ಲಿ ಹೋಗಿ, ಯೂಟ್ಯೂಬ್ನಲ್ಲಿ ಹೋಗಿ, ಫೇಸ್ಬುಕ್ನಲ್ಲಿ ನೋಡಿದ್ವಿ, ಅಂಥ ಯಾವ ಐಟಮ್ ಸಿಕ್ಕಿಲ್ಲ ಸರ್. ಅದಕ್ಕೆ ನಾನು ಇಲಾಖೆಗೆ ಇನ್ನೊಂದು ಮಾತಾಡ್ತೀನಿ ಸರ್. ಈಗ ನಾವು ಸಾವಯವ ಉತ್ಪನ್ನ ಬಂದು ನಮ್ಮ ಕಣ್ಣೆದುರಿಗೆ ಟೆಸ್ಟ್ ಮಾಡಿದ್ರೆ ಅದು ಫೀಸ್ ಏನಿದ್ರು ನಾವೇ ಕೊಡ್ತೀವಿ ಸರ್. ರೈತನಾಗಿ ನಾನೇ ಕೊಡ್ತೀನಿ. ನಂದೊಂದು ಬದನೆಕಾಯಿ ಇದೆ, ಅದನ್ನು ಇಲ್ಲಿ ಆನ್ ಸ್ಪಾಟ್ ಟೆಸ್ಟ್ ಮಾಡಲಿ, ಅದರದ್ದು ಏನು ಫೀಸ್ ಬರುತ್ತೋ ನಾನು ಬರ್ಸಕ್ಕೆ ರೆಡಿ ಇದ್ದೀನಿ. ಇದಕ್ಕಿಂತ ನಂಬಿಕೆ ಏನು ಹೇಳೋಕ್ಕಾಗಲ್ಲ ಸರ್. ಇದಕ್ಕಿಂತ ಇನ್ನೇನು ನಾವು ಅಶ್ಯೂರ್ ಮಾಡ್ಬೋದು? ಮೋಸ ಮಾಡೋದು ಸಹಜನೇ, ಬಟ್ ನಾನು ಇಲ್ಲೇನೇ ಮಾಡಿದ್ರು. ಇದು ಉದಾಹರಣೆ ಸರ್. ಅಣ್ಣ, ಇದು ಥ್ರಿಪ್ಸ್ ಮೈಟ್ಸ್ ಅಟ್ಯಾಕ್ ಆದಮೇಲೆ ತುಂಬ ಬದನೆಕಾಯಿ ಕಪ್ಪಾಗುತ್ತೆ ಸರ್. ನಾನು ಮಧ್ಯಾಹ್ನಕ್ಕಿತ್ತು ಕಪ್ಪಾಗುತ್ತೆ. ಆದರೆ ನಾನು ಔಷಧಿ ಹೊಡೆದಂಥದ್ದು, ಕ್ರಿಮಿನಾಶಕ ಉಪಯೋಗಿಸ್ದಂಥದ್ದು ಥ್ರಿಪ್ಸ್ ಮೈಟ್ಸ್ ಅಟ್ಯಾಕ್ ಆಗಿರಲ್ಲ, ಅದು ಜಲ್ದಿ ಕಪ್ಪಾಗುತ್ತೆ ಸರ್. ಥ್ರಿಪ್ಸ್ ಮೈಟ್ಸ್ ಅದರದ್ದು ಚರ್ಮನ ಅದು ಸ್ಕಿನ್ನ ಕೆರೆ ತಿಂದಿರುತ್ತೆ ಸರ್. ಈ ಬಿಸಿಲು ವಾತಾವರಣಕ್ಕೆ ಜಲ್ದಿ ಕಪ್ಪಾಗುತ್ತೆ. ಸಿಗ್ನಿಫೈಸ್ ಆ್ಯಸ್ ಎ ಆರ್ಗಾನಿಕ್ ಸರ್. ಯಾವುದು ಕಲರ್ಫುಲ್ ಇರುತ್ತೆ ಅದಲ್ಲ. ಬಟ್ ಆದರೂ ಗ್ರಾಹಕನಿಗೆ ಅನುಮಾನ ಸಹಜ. ಯಾಕಂದರೆ ಇದು ಹೆಚ್ಚು ಕಡಿಮೆ ಅದು ಯಾವ ಮಟ್ಟದಲ್ಲಿ ಜನದ ವಿಶ್ವಾಸ ಕೊರತೆ ಅಥವಾ ಜನ ವಿಶ್ವಾಸ ಕಳ್ಕೊಂಡಿದ್ದಾರೆ ಅಂದರೆ ಅದನ್ನು ಅನಾಲಿಸಿಸ್ ಮಾಡೋಕ್ಕಾಗಲ್ಲ, ಅದು ಸ್ಟ್ಯಾಟಿಸ್ಟಿಕ್ಸ್ ಸಿಗೋದಿಲ್ಲ. ಆ ಮಟ್ಟಕ್ಕೆ ಹೋಗ್ಬಿಟ್ಟಿದೆ ಅದು. ದಯಮಾಡಿ ನಾವು ಇದನ್ನು ಏನು ಸರ್ಕಾರದ ಅಥವಾ ಯಾವುದೇ ಒಂದು ಸಂಸ್ಥೆ ನೇರವಾಗಿ ಆನ್ ಸ್ಪಾಟ್ ಬಂದು ಚೆಕ್ ಮಾಡಿ ಅನಾಲಿಸಿಸ್ ಮಾಡಿದ್ರಲ್ಲಿ 20% ಕ್ರಿಮಿನಾಶಕ ಇದೆ ಅಂತ ಹೇಳಿದ್ರೆ ನಾವು ಅದರದ್ದು ತಪ್ಪನ್ನ ಒಪ್ಪಿಕೊಂಡು ತಿದ್ದುಕೊಳ್ತೀವಿ, ಅದರದ್ದು ಫೆನಾಲ್ಟಿನೂ ಕೊಡೋಕ್ಕೆ ರೆಡಿ ಇದೀವಿ ಸರ್. ಈಗ ಸಾವಯವ ಸಂತೆಗಳಲ್ಲಿ ಬರೀ ಸಾವಯವ ತರಕಾರಿ ಮಾತ್ರ ಸಿಗ್ತಾ ಇದೆಯಾ ಗ್ರಾಹಕರಿಗೆ? ಒಂದು ಸಿರಿಧಾನ್ಯಗಳು ಎಲ್ಲ ಸಿಗ್ತಾ ಇದೆ? ಹೌದು ಸರ್, ಸಿರಿಧಾನ್ಯನೂ ಸಿಗ್ತಾ ಇದೆ ಸರ್. ಈಗ ನೆಲ್ಲಕ್ಕೆ ಅಂತ ಏನು ಹೇಳ್ತೀವಿ ಸರ್, ನೆಲ್ಲಿನಿಂದ ಬೆಳೆದಂಥ ಕೆಲವು ಹಳೆಯ ಕಾಲದ ತಳಿಗಳು ಬೆಳೆದಿರ್ತಕ್ಕಂಥ ನಮ್ಮ ಫ್ರೆಂಡ್ ಆಂಜನೇಯ ಅಂತ ಹೇಳ್ಬಿಟ್ಟು ರಾಷ್ಟ್ರಪತಿ ಪ್ರಶಸ್ತಿ ತೊಗೊಂಡಿದ್ದಾರೆ ಸರ್ ಅವರು ಈ ಸಾವಯವದಲ್ಲಿ. ಅವ್ರ ಕಡೆಯಿಂದ ತಂದು ಮಾಡ್ತಾ ಇದ್ದಾರೆ ಪ್ರದೀಪ್ ಅಂತ ಹೇಳ್ಬಿಟ್ಟು ಸರ್. ಅವ್ರದೇ ಜಮೀನಲ್ಲಿ ಬೆಳೆದಿರ್ತಕ್ಕಂಥ ಶೇಂಗಾ ಮತ್ತು ಅದರದ್ದು ಮೌಲ್ಯವರ್ಧಿತ ಉತ್ಪನ್ನಗಳು ಮಾಡಿ ಹೋಳಿಗೆ ಮತ್ತು ಶೇಂಗಾ ಹೋಳಿಗೆ ರೊಟ್ಟಿ ಅವರೆಲ್ಲ ಕೊಡ್ತಾಯಿದ್ದಾರೆ ಸರ್. ಆಮೇಲೆ ಶೇಂಗಾ ಪುಡಿ, ಚಟ್ನಿ ಪುಡಿ ಅದೆಲ್ಲ ಕೊಡ್ತಾಯಿದ್ದಾರೆ. ಮತ್ತು ಇನ್ನೊಬ್ಬರು ನಮ್ಮ ಸ್ನೇಹಿತರು ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಕೊಡ್ತಾಯಿದ್ದಾರೆ, ಸಾಸಿವೆ ಎಣ್ಣೆ ಕೊಡ್ತಾಯಿದ್ದಾರೆ, ಎಳ್ಳೆಣ್ಣೆ ಕೊಡ್ತಾಯಿದ್ದಾರೆ. ಇನ್ನೊಬ್ಬರು ನಮ್ಮ ಸ್ನೇಹಿತರು ಅವರು ಸೀಬೆ ಹಣ್ಣು ಮತ್ತು ಪಪ್ಪಾಯಣ್ಣು ತಂದಿದ್ದಾರೆ ಸರ್, ಬಾಳೆಹಣ್ಣು ತಂದಿದ್ದಾರೆ. ಇಲ್ಲೊಬ್ಬರು ಇದೇ ತಾಲೂಕು ಒಬ್ಬರು ಲೇಡಿ ಅವರು ಎಲ್ಲ ತರಕಾರಿ ತಂದಿದ್ದಾರೆ. ಹಿಂಗಾಗಿ ಇಲ್ಲಿ ತಕ್ಕಮಟ್ಟಿಗೆ ಎಲ್ಲವೂ ಸಿಗ್ತಿದೆ ಸರ್. ಒಂದು ಕೊರತೆ ಇದೆ ಇಲ್ಲಿ, ನಾವೆಲ್ಲ ತರಕಾರಿ ಏಕಕಾಲಕ್ಕೆ ಗ್ರಾಹಕನಿಗೆ ಕೊಡೋಕ್ಕಾಗಲ್ಲ ಸರ್. ಹಂಗಾಗಿ ಇನ್ನೂ ಅವನು ಒಂದು ತರಕಾರಿ ಇಲ್ಲಿ ತೊಗೊಳೋದು, ಒಂದು ತರಕಾರಿ ಹೋಗಿ ಹೊರಗೆ ತೊಗೊಳೋದು ಅಂತ ಅವನಿಗೆ ಮನಸ್ಥಿತಿ ಆಂದೋಲನಕ್ಕೆ ಹೋಗ್ಬಿಡ್ತಾರೆ. ಹಾಗಾಗಿ ನಾವೆಲ್ಲದ ಬೆಳೆಯೋ ಪ್ರಯತ್ನ ಇದ್ದೀವಿ ಸರ್. ಈಗ ನನ್ನಲ್ಲಿ ಬೀಟ್ರೂಟ್ ಇದೆ ಸರ್, ಕ್ಯಾರೆಟ್ ಇದೆ, ಹೀರೆಕಾಯಿ ಇದೆ, ಬೀನ್ಸ್ ಇದೆ, ಬೆಂಡೆಕಾಯಿ ಇದೆ, ನವಿಲುಕೋಸು ಇದೆ ಸರ್. ಎಲ್ಲ ವೆರೈಟಿ ಸೊಪ್ಪೆಲ್ಲ ಹಾಕಿದ್ದೀನಿ ಸರ್. ಎಲ್ಲ ವೆರೈಟಿ ಸೊಪ್ಪಿದೆ, ಶಕುಂತಲ ಸೊಪ್ಪಿದೆ, ಸಬ್ಬಾಕ್ಷಿ ಇದೆ, ಕೊತ್ತಂಬರಿ ಇದೆ, ದಂಟು ಇದೆ, ಆನಂತರ ಮೆಂತ್ಯ ಸೊಪ್ಪಿದೆ ಸರ್. ಇಷ್ಟು ಸೊಪ್ಪೆಲ್ಲ ರೆಡಿ ಇದೆ ಸರ್, ಕೊಡ್ತಾ ಇದ್ದೀನಿ. ಇಲ್ಲ ಲಿಮಿಟಾಗಿ ಕೊಡ್ತಾ ಇದ್ದೀನಿ ಸರ್, ಯಾಕಂದರೆ ಇದನ್ನು ಏಕಕಾಲಕ್ಕೆ ದೊಡ್ಡದಾಗ ಮಾಡಿದರೆ ಮಾರ್ಕೆಟ್ ಸಮಸ್ಯೆ ಆಗುತ್ತೆ ಸರ್. ನಾನು ಆಮೇಲೆ ಯಾವುದೂ ಕೀಪಿಂಗ್ ಕ್ವಾಲಿಟಿಯಾಗಿ ನಾನು ಯಾವುದು ಹೈಜೆನಿಕ್ ಮೆಥಡ್ನಲ್ಲಿ ನಾನು ಸಾಗಾಣಿಕೆ ಮಾಡ್ಕೊಳ್ಳೋಕೆ ನಂದು ಸ್ವಂತ ವೆಹಿಕಲ್ ಇಲ್ಲ ಸರ್. ಈಗ ಅವೆಲ್ಲ ಮಾಡ್ಕೊಂಡಾದ್ಮೇಲೆ ಹೈಜೆನಿಕ್ ಮೆಥಡ್ನೆಲ್ಲ ಮಾಡ್ಕೊಂಡ್ಮೇಲೆ ಎಲ್ಲ ಸೊಪ್ಪು ಹೆಚ್ಚು ಬರೆದು ಕೊಡೋಣ ಅನ್ನೋ ಒಂದು ನಿರೀಕ್ಷಣೆ ಇದ್ದೀನಿ ಸರ್. ನಮಗೇನಿಲ್ಲ ಸರ್. ಈಗ ಉದಾಹರಣೆಗೆ ಇನ್ನೊಂದು ಕೊನೆಯ ಮಾತು ನಿಮಗೆ ಹೇಳ್ತಿದ್ದೀನಿ, ನಾನು ಈಗ 40 ರೂಪಾಯಿ ಮಾರ್ತಾ ಇದ್ದೀವಿ ಅಂತಂದರೆ ವರ್ಷದ 360 ದಿವಸನೂ 40 ರೂಪಾಯಿನ ಮಾರ್ತೀವಿ ಸರ್. ಒಂದು ಪಕ್ಷ 100 ರೂಪಾಯಿದಾಗೂ 40 ರೂಪಾಯಿ. ಮೊನ್ನೆ ಕಳೆದ ಒಂದು 15 ದಿವಸದಿಂದ ನುಗ್ಗೆಕಾಯಿ 80-100 ರೂಪಾಯಿ ಆಗಿತ್ತು. ನಾವು 40 ರೂಪಾಯಿನ ಮಾರಿದ್ದೀವಿ, 60 ರೂಪಾಯಿ ಆಗಿತ್ತು ಸರ್ ಕೆಲವು ತಿಂಗಳಿಂದ. ಯಾವುದು ಟೊಮೆಟೊ ನಾವು 40 ರೂಪಾಯಿ ಮಾರಿದ್ವಿ ಸರ್. ಇವತ್ತೆಲ್ಲ ಇವತ್ತು ಕಮರ್ಷಿಯಲ್ ಮಾರ್ಕೆಟ್ನಲ್ಲಿ 40 ರೂಪಾಯಿ ನಡೀತಾ ಇದೆ ಸರ್. ದಾವಣಗೆರೆಯಲ್ಲಿ ಬದನೆಕಾಯಿ ನಾವು 40 ರೂಪಾಯಿ ಕೊಡ್ತಾ ಇದ್ದೀವಿ ಸರ್. ಆಮೇಲೆ ಕೋಸು ಇವತ್ತು 5 ರೂಪಾಯಿ ಇದೆ ಸರ್ ಮಾರ್ಕೆಟ್ನಲ್ಲಿ. ಆರ್ಗಾನಿಕ್ ಕೋಸ್ ಅಲ್ಲ ಸರ್, ಕೆಮಿಕಲ್ಸ್ ನಾನು 40 ರೂಪಾಯಿ ಕೋಸ್ ಕೊಡ್ತಾ ಇದ್ದೀನಿ. ಎಲ್ಲ ಐಟಮು ಒಂದು ವರ್ಷದ ಅವರೇಜ್ ರೇಟ್ನ 40 ರೂಪಾಯಿ ಕೊಟ್ಟರೆ 30 ರೂಪಾಯಿ ಅವರೇಜ್ ರೇಟ್ ಇರುತ್ತೆ ಸರ್. ಕನ್ಸೂಮರ್ಸ್ಗೆ 10 ರೂಪಾಯಿ ಜಾಸ್ತಿ ಕೊಡ್ತಾನೆ. ಒಂದು 100 ರೂಪಾಯಿ ತರಕಾರಿ ತೊಗೊಂಡ್ರೆ ಒಂದು ವಾರಕ್ಕೆ ಇಬ್ಬರು ಗಂಡೆ ಅಂತಿದ್ರೆ 100 ರೂಪಾಯಿ ತಗೊಳ್ತಾರೆ ಸರ್. 10 ರೂಪಾಯಿ ಜಾಸ್ತಿ ಕೊಟ್ಟಂಗಾಗುತ್ತೆ ಅವ್ರು. 1000 ರೂಪಾಯಿ ತರ್ಕೊಳ್ತೀವಿ ಅಂದ್ರೆ 100 ರೂಪಾಯಿ ಜಾಸ್ತಿ ಕೊಟ್ಟ. ಒಂದು ಹಾಸ್ಪಿಟ್ಲಿಗೆ ಹೋದ್ರೆ ಅವನಿಗೆ 100 ರೂಪಾಯಿಗಿಂತ ಅದರ ಟ್ರಿಬಲ್ ಅಥವಾ 1:10 or 1:100 ಬಿಲ್ ಆಗುತ್ತೆ ಸರ್. ಬಟ್ ಅದನ್ನು ಗ್ರಾಹಕರು ತಿಳ್ಕೊಬೇಕಾಗುತ್ತೆ ಸರ್. ಈಗ ಪ್ರತಿ ವಾರದಿಂದನೂ ಮಾರ್ತಾ ಇದ್ರ, ಪ್ರತಿ ಇಷ್ಟು ವರ್ಷದಿಂದನೂ ಮಾರ್ತಾ ಇದ್ರ, ಸಾವಯವ ಉತ್ಪನ್ನಗಳನ್ನ, ಸಾವಯವ ತರಕಾರಿ, ಸಾವಯವ ಸಿರಿಧಾನ್ಯಗಳನ್ನೆಲ್ಲ, ಈ ಉಪಯೋಗಿಸಿದಂಥ ಗ್ರಾಹಕರ ಪ್ರತಿಕ್ರಿಯೆ ಯಾವ ರೀತಿ ಇದೆ? ನಮಗಂತೂ ತುಂಬ ಅದೇ ನಮಗೆ ಆತ್ಮಸ್ಥೈರ್ಯ ತುಂಬಿರೋಂಥದ್ದು. ಆತ್ಮಬಲ ಅಂದರೂ ತಪ್ಪಾಗಲ್ಲ ಸರ್. ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ ಆ ನಗುಮುಖ ಅವರಲ್ಲಿ. ಆಮೇಲೆ ಅವ್ರಿಗಿರ್ತಕ್ಕಂಥ ಕೆಲವು ಕಾಯಿಲೆ ಸಮಸ್ಯೆಗಳನ್ನು ಪರಿಹಾರ ದೃಷ್ಟಿಯಲ್ಲಿ ಮಾತಾಡ್ತಾರೆ ಸರ್. ಎಷ್ಟು ಮಟ್ಟಿಗೆ ಪರಿಹಾರ ಆಗಿದೆ ಅನ್ನೋದಕ್ಕಿನ್ನೂ ಟೈಮ್ ತೊಗೊಳುತ್ತೆ ಸರ್. ಉದಾಹರಣೆಗೆ ಶುಗರ್ ಇರೋರು ನಮ್ಮ ಸಿರಿಧಾನ್ಯ ತಿಂದಮೇಲೆ ಇನ್ಸುಲಿನ್ ಬಿಟ್ಟರೆ ಅಂತ ಉದಾಹರಣೆ ಇದ್ದಾರೆ ಸರ್. ಬಟ್ ಇನ್ಸುಲಿನ್ ಬಿಟ್ಟರೆ ಅಂತ ನಾವು ಹೇಳ್ತಾ ಇಲ್ಲ, ಉದಾಹರಣೆ ಇದ್ದಾವೆ. ಬಟ್ ಅವ್ರಿಗೆ ಯಾವ ಮಟ್ಟಕ್ಕೆ ಇತ್ತು ಅವ್ರಿಗೆ ಗೊತ್ತಿಲ್ಲ. ಅದ್ರ ಮೇಲೆ ತರಕಾರಿ ನಮ್ಮದೇನು ತಿಂತಾರಲ್ಲ ಸರ್, ತುಂಬ ಸಂತೋಷವಾಗಿದ್ದಾರೆ. ಆಮೇಲೆ ಇನ್ನು ಹೇಳಿದ್ದ ಸರ್, ನಮ್ಮ ತರಳುಬಾಳು ಕೃಷಿ ಕೇಂದ್ರದ ವಿಜ್ಞಾನಿಗಳ ಸಂಬಂಧಿಗಳು ಮಕ್ಕಳು ನಮ್ಮ ತರಕಾರಿನ ತುಂಬ ಇಷ್ಟಪಟ್ಟು ತಿಂತಿದ್ದಾರೆ ಸರ್. ಅದು ನಮಗೆ ಭಾಳ ಸಂತೋಷ. ಆಮೇಲೆ ಕೆಲವರು ನನಗೆ 6:30 ನಾನು ದಾವಣಗೆರೆ ರೀಚ್ ಆಗಬೇಕಂದ್ರೆ 6 ಗಂಟೆಗೆ ನನ್ನ ತರಕಾರಿ ಕಾದಿರ್ತಾರೆ ಸರ್. 1 ಕೆಜಿ ಆಗಲಿ ಅವ್ರು ತೊಗೊಳೋದು. ಆದರೆ ಅವ್ರು ಏನು ಹೇಳೋಗ್ತಾರೆ, ನಾನು ಇಷ್ಟು ಟೆಸ್ಟ್ ನೀವು ಯಾರು ಕೊಡಲಿಲ್ಲ, ಕೊಟ್ಟಿದ್ದೀರ, ನೀವು ಬಿಡಬೇಡ್ರಿ ಮಾರೋದು. ನಂದು ವಯಸ್ಸು 65 ರನ್ನಿಂಗಿದೆ. ಬಟ್ ನಾನು ಎಷ್ಟು ದಿವಸ ಇದನ್ನು ಮಾಡೋಕ್ಕೆ ಅಷ್ಟು ಸಾಧ್ಯತೆ ಇದು ಮಾಡ್ತೀನಿ. ಬಟ್ ನಾನು ಇದನ್ನು ಏನಾದರೂ ಯಾವ ಕಾರಣಕ್ಕೂ ನನ್ನ ಕೊನೆ ಉಸಿರಿರೋವರೆಗೂ ಬಿಡಲ್ಲ, ಮಾಡ್ತೀನಿ. ಧೈರ್ಯ ಬರ್ರಿ, ತೊಗೊಳ್ರಿ. ನೀವೇನು ನಾನು ಇವತ್ತು ಬರ್ತೀನಿ ನಾಳೆ ಬರಲ್ಲ ಅನ್ನೋ ಪ್ರಶ್ನೆನಿಲ್ಲ. ಯಾಕಂದರೆ ಇವರಿಗೆ ನಾನು ಎಲ್ಲೋ ಒಂಥರ ಅಶ್ಯೂರ್ ಮಾಡ್ದಂಗೆ ಸರ್, ಪ್ರತಿ ವಾರ ಕೊಡ್ತೀನಿ ಅಂತ ಹೇಳ್ದಂಗೆ. ಈ ಡಾಕ್ಟ್ರ್ ಹೆಂಗೆ ಪ್ರತಿನಿತ್ಯ ಇನ್ ಟೈಮ್ನ ಬಾಗಿಲು ತೆಗಿತಾರೋ ಹಂಗೆ ತೆಗಿಬೇಕಾಗುತ್ತೆ ಸರ್ ತರಕಾರಿ ಅಂಗಡಿ. ಆ ಥರ ಯೋಚನೆನೂ ಇದೆ ಸರ್ ನಮ್ಮಲ್ಲಿ. ನಾನೇಶ್ ಅಂತೇಳಿ ತುಂಬ ಶ್ರಮ ವಹಿಸಿ ಕೆಲಸ ಮಾಡ್ತಿದ್ದೆ ಸರ್ ದುರ್ಗದವರು. ಆಮೇಲೆ ಅಲ್ಲಿ ನಮಗೆ ಮಾರ್ಕೆಟ್ ಎಲ್ಲ ಪ್ರಾರಂಭ ಮಾಡೋಕ್ಕೆ ನಿಂತೋದಂಥ ಕೋವಿಡ್ ಬಂದಮೇಲೆ ನಿಂತಂಥ ಸಂದರ್ಭದಲ್ಲಿ ನಿಮ್ಗೆ ಸಹಕಾರ ಕೊಟ್ಟು ಮಾರ್ಕೆಟ್ ಪ್ರಾರಂಭ ಮಾಡಿದಂಥವ್ರು ಯೋಗೇಶ್ ಅವರು ತುಂಬ ಸಹಕಾರ ಕೊಡ್ತಾಯಿದ್ದಾರೆ ಸರ್. ಅವ್ರ ಜೊತೆಗಿದ್ದು ನಾವು ಇದನ್ನು ಸ್ಟೇಟ್ ಮಟ್ಟಕ್ಕೆ ಸಪ್ಲೈ ಮಾಡಬೇಕು ಅಂತಿದ್ದೀವಿ ಸರ್. ನಮ್ದು ಆರ್ಥಿಕ ಮಟ್ಟ ಸುಧಾರಿಸುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಬದುಕಂತೂ ಕಾಣ್ತದೆ ಸರ್. ಸಾಕಷ್ಟು ವಿಷಯಗಳನ್ನ ಗ್ರಾಹಕರಿಗೂ ಜನಗಳಿಗೆಲ್ಲ ತಿಳಿಸಿದ್ರಿ. ಈ ಕೃಷಿಕರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಸಾವಯವ ಕೃಷಿಗೆ ಬರೋಂಥ ಕಾರ್ಯಕ್ರಮ ಕೇಳ್ತಿರೋ ಸಾಕಷ್ಟು ಜನ ರೈತರು, ಅಂಥ ರೈತರಿಗೆ ಏನು ಹೇಳ್ತಾರೆ? ಈಗ ರೈತ ತುಂಬ ದುಸ್ಥಿತಿನಲ್ಲಿದ್ದಾಗ ಇಳುವರಿ ಕಮ್ಮಿ ಆಗೋಂಥದ್ದನ್ನು ನಾವು ತಕ್ಷಣ ಅಡಾಪ್ಟ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಅನುಸರಿಸೋದು ತುಂಬ ಕಷ್ಟ ಆಗುತ್ತೆ. ಬಟ್ ಆದರೆ ನನ್ನ ಸಂತತಿ, ನನ್ನ ಬದುಕು, ನನ್ನ ಆಯುಷ್ ಪೂರ್ಣ ಜೊತೆಗೆ ನನ್ನ ಜನ್ರೇಷನ್ಗೆ ಏನು ಕೊಡಬೇಕು ಅನ್ನೋದು ಭಾಳ ಮುಖ್ಯ ಸರ್. ಇವತ್ತು ಯಾವ ಶ್ರೀಮಂತನಾಗಲಿ, ಯಾವುದೇ ವ್ಯವಹಾರ ಮಾಡಲಿ, ಒಬ್ಬ ಬಡವಾಗಲಿ ಸರ್, ಅವನಿಗೊಂದು ಮನಸ್ಥಿತಿ ಇರುತ್ತೆ. ನನ್ನ ಮನೆ, ನನ್ನ ಮಕ್ಕಳು, ಅದಕ್ಕೋಸ್ಕರ ಜೀವನ ಮಾಡ್ತಾನೆ. ಬಟ್ ನೆಕ್ಸ್ಟ್ ಜನ್ರೇಷನ್ ರೈತ 70% ಇರ್ತಾನೆ ಭಾರತದ ದೇಶದ ರೈತ. ತನ್ನ ಜನ್ರೇಷನ್ಗೆ ಯಾರೇ ಆಗಲಿ ಸರ್, ನಮ್ಮ ಮನೆಯೇನಾಗಿದ್ರು ನನ್ನ ಜನ್ರೇಷನ್ನೇ, ನನ್ನ ವಂಶಕ್ಕನಷ್ಟೇ ಅಲ್ಲ, ಇಡೀ ವಾತಾವರಣ ಎಲ್ಲರೂ ನನ್ನ ಜನ್ರೇಷನ್ಸ್. ಆ ಜನ್ರೇಷನ್ಗೆ ವಿಷ ಉಣಿಸೋದು ಬೇಡ, ನಿರ್ಧಾರ ಮಾಡಿಬಿಟ್ಟು ಹೊರ ಬರ್ಬೇಕು ಸರ್. ಇಲ್ಲಿ ಒಂದು ಲಾಸ್ ಆಗುತ್ತೆ, ನಾನು ಒಪ್ಕೊಳ್ತೀನಿ ಸರ್. ಈಗ ಅವನು 10 ಎಕರೆ ಇದ್ದರೆ 2 ಎಕರೆ ಮಾಡಲಿ, 2 ಎಕರೆ ಇದ್ದರೆ 1 ಎಕರೆ ಮಾಡಲಿ ಸರ್, 2 ಎಕರೆ ಇದ್ದನು ನಿಜವಾಗ್ಲೂ ಶ್ರೀಮಂತ ಆಗ್ತಾನೆ ಸರ್. 10 ಎಕರೆ ಇದ್ದನಿಗೆ ಕಷ್ಟ ಶ್ರೀಮಂತ ಆಗೋದು, 2 ಎಕರೆ ಇದ್ದಾನೆ ಇದರಲ್ಲಿ ಸಕ್ಸಸ್ ಆಗ್ತಾನೆ ಅಂತ ಧೈರ್ಯವಾಗಿ ಹೇಳ್ತೇನೆ ಸರ್, 100%. ಬಟ್ ನೀವು ತೋಟದಲ್ಲಿ ಇರಬೇಕು ಅನ್ನೋ ಉದ್ದೇಶ ಹೇಳಿದೆ ನಾನು. ಅದ್ರ ಜೊತೆಗೆ ಪ್ರತಿಯೊಬ್ಬನು ಹೈನುಗಾರಿಕೆ ಅಥವಾ ರಾಸುಗಳನ್ನು ಸಾಕಲೇಬೇಕು ಸರ್. ಜವಾರಿ ಹಸುಗಳು ಸಾಕಿದ್ರೆ 100% ಸಾವಯವ ಸಕ್ಸಸ್ ಆಗುತ್ತೆ, ಎರಡು ಮಾತಿಲ್ಲ. ಅಂದ್ರೆ ಈ ರಾಸಾಯನಿಕ ಬಳಸೋದ್ರಿಂದ ಜನಗಳ ಒಂದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದಲ್ಲ, ನಮ್ಮ ಭೂಮಿ ಆರೋಗ್ಯನೂ ಹಾಳಾಗುತ್ತೆ, ಮುಂದೆ ನಮ್ಮ ಪೀಳಿಗೆಗೆ ನಾವು ಒಂದು ಬರಡು ಭೂಮಿನ ಬಳುವಳೆ ಕೊಟ್ಟೋಗಂತ ಪರಿಸ್ಥಿತಿ ಬಂದು ಆರೋಗ್ಯನೂ ಕೆಡಿಸ್ಕೊಟ್ಟೋಗುವಂತ ಪರಿಸ್ಥಿತಿನೂ ಬರುತ್ತೆ. ಸರ್, ನಾನು ಕೆಟ್ಟರು ನನ್ನ ಆರ್ಥಿಕ ಮಟ್ಟ ಕೆಟ್ಟರು ಭೂಮಿ ಕೆಡಿಸ್ಬಾರ್ದು ಅಂತ ನಮ್ದೊಂದು ಹೇಮ್ ಇಟ್ಕೊಂಡು ಮಾತಾಡಿದ್ವಿ ಸರ್ ಎಲ್ಲರು. ಈಗ ನಾನು ಕೆಡ್ಬೋದು, ಈಗ ಏನೋ ಸಾವಯವ ಮಾಡಿ ನನಗೊಂದು ಸ್ವಲ್ಪ ಲಾಸ್ ಆಗ್ಬೋದು ಸರ್, ಬಟ್ ನನ್ನ ಆರೋಗ್ಯದಲ್ಲಿ ಎಲ್ಲೋ ವ್ಯತ್ಯಾಸ ಆಗಿ ನನ್ನ ಆರೋಗ್ಯ ಸುಧಾರಿಸಿದೆ. ಬಟ್ ಆದರೆ ನನ್ನ ಭೂಮಿ ಆರೋಗ್ಯ ಸುಧಾರಿಸ್ಬೇಕು ಕೆಲಸ ಮಾಡದಿದ್ರೆ ನಾನು ರೈತನಾಗಿ ಏನು ಮಾಡ್ದಂಗಾಗುತ್ತೆ? ಬಟ್ ನಮ್ದೊಂದು ಏಮಿದೆ ಸರ್ ಎಲ್ಲರದು, ಎಲ್ಲರದು ನಾವು ಭೂಮಿ ಕೆಡಿಸ್ಬಾರ್ದು ಫಸ್ಟ್ ನಾ ಮಾಡಿದ್ವಿ, ಭೂಮಿ ಕೆಡಿಸ್ಬಾರ್ದು ಅಂತ ಯೋಚನೆ ಮಾಡೇ ಬರೋದ್ರಿಂದ ನಾವು ತರಕಾರಿಗೆ ಮತ್ತೇನು ವಿಷ ಪದಾರ್ಥಗಳು ಉಳಿಸೋಕೆ ಹೋಗೋಣ ಸರ್, ಚಾನ್ಸಸ್ ಲೆಸ್ ಸರ್. ಈಗ ಬೇರೆಯವ್ರದ್ದು ಬಿಡಿ, ನೀವೀಗ ಎಷ್ಟು ವರ್ಷದಿಂದ ಈ ಸಾವಯವ ಉತ್ಪನ್ನಗಳನ್ನ ಉಪಯೋಗಿಸ್ತಾ ಇದ್ರ, ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಒಂದು ಪರಿಣಾಮ ಬೀರಿದೆ? ಸರ್, ಈಗ ನಾನು ಆ್ಯಕ್ಚುಲಿ ಈಗ ಒಂದು ವರ್ಷದಿಂದ ನಾನು ಸಂಪೂರ್ಣ ಸಾವಯವ ವಸ್ತುಗಳನ್ನು ಉಪಯೋಗಿಸ್ತೇನೆ, ತರಕಾರಿ ಬಟ್ ಎಲ್ಲ ಸಿರಿಧಾನ್ಯಗಳನ್ನು ಉಪಯೋಗಿಸ್ತೀವಿ ಸರ್. ಈಗ ಆಕಸ್ಮಿಕ ನಮ್ಮ ಮನೆಗೆ ಬಂದು ನೋಡಿದ್ರೆ ನಮ್ಮ ಮನೇಲಿರ್ತಕ್ಕಂಥ ಎಲ್ಲ ಸಿರಿಧಾನ್ಯಗಳು ನೋಡಿ ನೀವು ಸೋಜಿಗೆ ಪಡ್ತೀರಾ, ಯಾಕಂದರೆ ಡೈಲಿ ಚೇಂಜ್ ಮಾಡ್ತೀನಿ ಸರ್. ಆ ವಾತಾವರಣಕ್ಕೆ, ಬಿಸಿಲಿಗೆ, ತಾಪಮಾನಕ್ಕೆ ತಕ್ಕನಾದಂಥ ಸಿರಿಧಾನ್ಯ ಉಪಯೋಗಿಸ್ತೀನಿ. ನವಣೆ ಯಾವಾಗ ತಿನ್ನಬೇಕು, ಬರಗು ಕೊರಲಿ, ಅದು ನನ್ನ ವೈಯಕ್ತಿಕವಾಗಿ ಯೋಚನೆ ಮಾಡಿ ತಿಂತಾ ಇದ್ದೀನಿ. ತರಕಾರಿ ಅಷ್ಟೇ ಸರ್, ನಾನು ಸೋರೆಕಾಯಿ ಬೇಸಿಗೆ ಕಾಲ ತಿನ್ನಲೇಬೇಕು ಸರ್, ಸೌತೆಕಾಯಿ ತಿನ್ನಲೇಬೇಕು. ನೀವು ಬಳ್ಳಾರಿಗೆ ಹೋಗ್ರಿ, ಹೈಯೆಸ್ಟು ಸೌತೆಕಾಯಿ ವ್ಯಾಪಾರ ಆಗುತ್ತೆ. ಬಟ್ ಮನುಷ್ಯನ ಆರೋಗ್ಯನೂ ಕೆಲವು ಸರಿ ಆ ತರಕಾರಿ ಅಥವಾ ತಿನ್ನೋ ವಸ್ತುಗಳ ಜೊತೆ ಕರ್ಕೊಂಡು ಹೋಗುತ್ತೆ ಸರ್, ಅವನ್ನೇ ಕರ್ಕೊಂಡು ಹೋಗುತ್ತೆ. ಹಂಗೆ ನಾನು ಏನೀಗ ನನ್ನ ಆರೋಗ್ಯ ತುಂಬ ಸುಧಾರಿಸಿದೆ ಸರ್. ಆ ಜೊತೆಗೆ ನಾನು ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡಬೇಕು ಸರ್, ನಾನು ಫುಲ್ಲಿ ರಾಜಕೀಯಕ್ಕೆ ಇನ್ವಾಲ್ ಆಗಿದ್ದೆ, ಬಟ್ ವ್ಯವಸಾಯಕ್ಕೆ ಬಂದಷ್ಟು ಸಂತೋಷ ರಾಜಕೀಯದಲ್ಲಿ ಸರ್. ತುಂಬ ನೆಮ್ಮದಿ ನಿದ್ದೆ ಮಾಡ್ತೀನಿ, 6 ಗಂಟೆ ನಿದ್ದೆ ಮಾಡ್ತೀನಿ ಸರ್, 6 ಗಂಟೆ ನಿದ್ದೆ ಮಾಡಿದ್ರೆ ತುಂಬ ನೆಮ್ಮದಿ ನಿದ್ದೆ. ಆಮೇಲೆ ತೋಟದಲ್ಲೇ ಮನೆ ಇರೋದ್ರಿಂದ ನನಗೆ ಡಿಸ್ಟರ್ಬೆನ್ಸ್ ಇಲ್ಲ, ಯಾವುದೇ ಈ ಪೊಲ್ಯೂಷನ್ಸ್ ಇಲ್ಲ, ತುಂಬ ಆರಾಮಾಗಿದ್ದೀನಿ ಸರ್. ಮತ್ತು ನನ್ನ ಆರೋಗ್ಯ ಸುಧಾರಿಸಿದೆ, ಎಲ್ಲ ಸಿರಿಧಾನ್ಯಗಳನ್ನು ತರಕಾರಿಗಳು ಸಾವಯವದ ಮೇಲೆ ತಿಂತಾ ಇದ್ದೀನಿ ಸರ್, ನಾನು ಬೆಳೆದು ತಿಂತಾ ಇದ್ದೀನಿ. ಉದಾಹರಣೆಗೆ ನಾನು ಸರ್, ನಮ್ಮ ಮಗ ಒಬ್ಬ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ್ಯಸ್ ಎ ಸಿ ಪಿ ಐ ಕೆಲಸ ಮಾಡ್ತಿದ್ದಾರೆ ಸರ್. ನಾನು ಬೆಳೆದಂಥ ಧಾನ್ಯದ ಉಪ್ಪಿಟ್ಟು ಬೆಂಗಳೂರಿಂದ ಬಂದಾಗ ಇದೇನು ಇಷ್ಟು ಹೊರಟಿದೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಪ್ಪ ಇದು ಸಾವಯವ ಅಂದರೆ ಇದು ಡೈಜೆಷನ್ ಆಗಲ್ಲ ಏನಂತ ಸರ್ ಅಂದರೆ ಸಾವಯವಕ್ಕೆ ಎಷ್ಟು ಶಕ್ತಿ ಇದೆ ಅಂತ ನನ್ನ ಮಗನಿಂದಲೇ ಮನೆಯವ್ರಿಗೆ ಆಯ್ತು ಅದಕ್ಕೆ ಹೇಳ್ತಿದ್ದೆ ಸರ್. ನನಗೆ 1 ಕ್ವಿಂಟಲ್ ಗೋಧಿ ಬೆಳೆಗೆ 1000 ರೂಪಾಯಿ ಖರ್ಚಾಗಿತ್ತು ಸರ್, ಬಟ್ ಮಾರ್ಕೆಟ್ನಲ್ಲಿ 150 ರೂಪಾಯಿಗೆ 1 ಕೆಜಿ ಮಾರ್ತಾರೆ, 15,000 ರೂಪಾಯಿ ಕ್ವಿಂಟಲ್ ಮಾರ್ತಾರೆ ಸರ್, ನಂದು 5,000 ರೂಪಾಯಿ ಕಡಿಮೆ ಆಯಿತು. ಆ ಗೋಧಿ ತಿಂದರೆ ಬೆಳಿಗ್ಗೆ ನೀವು ಬೆಳಿಗ್ಗೆ ಏನು ಚಪಾತಿನೋ ಉಪ್ಪಿಟ್ಟು ಏನು ಐಟಮ್ ತಿಂದರೆ ಸರ್ 1 ಗಂಟೆವರೆಗೂ ನೀವು 150 ಗ್ರಾಮ್ ತಿಂದರೆ ವ್ಯವಸ್ಥೆ ಆಗಲ್ಲ. ಹಾಗಿದ್ರೆ ಗುರುಸಿದ್ದಪ್ಪರ ಇಷ್ಟು ವರ್ಷದ ಒಂದು ಈ ಸಾವಯವ ಕೃಷಿ ಬದುಕು, ಈ ಕೃಷಿ ಬದುಕು ಎಲ್ಲ ನಿಮ್ಗೆ ಸಂತೋಷ ನಿಮ್ಗೆ ತಂದುಕೊಟ್ಟಿದ್ದೆ? ಹೌದು ಸರ್, 100% ದುಡ್ಡಿನಲ್ಲಿ ಸ್ವಲ್ಪ ಲಾಸ್ ಆಗಿರೋದು, ಆರ್ಥಿಕವಾಗಿ ಒಂದು ಸ್ವಲ್ಪ ಹೊರೆ ಅನ್ಸ್ಬೋದು ಸರ್, ಲಾಸ್ ಆಗ್ಬೋದು. ಬಟ್ ಇದ್ರ ಈ ಜನದ ಮನಸ್ಥಿತಿ ನೋಡಿದ್ರೆ, ನಮ್ಮ ಹತ್ರ ಬರ್ತಿರೋದು ಮನಸ್ಥಿತಿ, ಆಮೇಲೆ ನಮಗೊಂದು ಬಹಳ ಸಂತೋಷ ಅಂದರೆ ನಮ್ಮದು ಆರೋಗ್ಯ ಸುಧಾರಿಸುತ್ತಂತ ಇನ್ನೂ ಅವ್ರ ಸೆನ್ಸಿಗೆ ಹೋಗಿಲ್ಲ ಸರ್, ನಾಲ್ಗೆಗೆ ರುಚಿ ಇದೆ ಅಂತ ಹೇಳ್ತಿದ್ರೆ ಹಂಗೆ ನಮಗೆಲ್ಲ ಒಂದು ಸ್ವಲ್ಪ ಮಾನಸಿಕ ತುಂಬ ಸಂತೋಷ ಆಗ್ತದೆ ಸರ್. ಈ ಕಾರ್ಯಕ್ರಮ ಕೇಳಂತಾರೆ, ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ಯಾವ ರೀತಿ ಮಾಡ್ಬೋದು ಸರ್? ಫೋನ್ ನಂದು 9994505095 ಸರ್. ನಾನು ಸಾಮಾನ್ಯವಾಗಿ ವಾರದಲ್ಲಿ ಸಾವಯವ ಸಂತೆ ಬಿಟ್ಟರೆ ಎಲ್ಲಿ ಹೊರಗಡೆ ಹೋಗಲ್ಲ ಸರ್. ನನಗೆ ಬೇಕಾದಂಥ ಫೀಲ್ಡ್ ನೋಡ್ಬೇಕಂದ್ರೆ ನಾನು ಹೊರಗಡೆ ಹೋಗ್ತೀನಿ ಸರ್, ಅಷ್ಟು ಬಿಟ್ಟರೆ ಹೊರಗೆ ಬೇರೆ ಎಲ್ಲಿ ಹೋಗಲ್ಲ ಸರ್. ಅವ್ರು ಫೋನ್ ಮಾಡಿ ನಾನು ಎನಿ ಟೈಮ್ ಹೊಲ್ದಾಗಿರ್ತೀನಿ ಸರ್. ನಂದು ಜಗಳೂರು ತಾಲೂಕು ದೇವಿಕೆರೆ, ಜಗಳೂರಿಂದ ಪ್ರತಿ 10 ನಿಮಿಷಕ್ಕೊಂದು ಬಸ್ ಇದೆ. ದೇವಿಕೆರೆಗೆ ಅವ್ರು ಬಂದರೆ ನಂದೇ ವೆಹಿಕಲ್ನಲ್ಲಿ ನಾನು ತೋಟಕ್ಕೆ ಕರ್ಕೊಂಡೋಗಿ ನಾನು ಸಾವಯವ ಪದ್ಧತಿಗಳನ್ನು ಎಲ್ಲರಿಗೂ ಮನವರಿಕೆ ಮಾಡಿಕೊಡೋಂಥ ಪ್ರಯತ್ನ ಯಾವಾಗಲೂ ಮಾಡ್ತೀನಿ ಸರ್, ಅದು 2 ಮಾತಿಲ್ಲ. ಬಹಳ ಸಂತೋಷ ಗುರುಸಿದ್ದಪ್ಪರೇ. ಈಗ ಇದು ನಮ್ಮ ಪ್ರಗತಿಪರ ಕೃಷಿಕರಾದ ಜಗಳೂರು ತಾಲೂಕು ದೇವಿಕೆರೆ ಗುರುಸಿದ್ದಪ್ಪ ಅವರನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ಮೊಬೈಲ್ ಸಂಖ್ಯೆ ಮತ್ತೊಮ್ಮೆ ಹೇಳ್ತೀನಿ, 9994507950. ಈ ನಂಬರಿಗೆ ಸಂಪರ್ಕ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಬಹಳ ಸಂತೋಷ ಗುರುಸಿದ್ದಪ್ಪರೇ, ಇದುವರೆಗೂ ನಿಮ್ಮ ಸಾವಯವ ಕೃಷಿಯಲ್ಲಿನ ಸಾಕಷ್ಟು ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸಿಗಳಂತ ಹಾರೈಸ್ತೀವಿ. ಧನ್ಯವಾದಗಳು, ನಮಸ್ಕಾರ. ಮತ್ತು ಗ್ರಾಹಕರ ಮತ್ತು ದೇವರ ಆಶೀರ್ವಾದ ಸದಾ ರೈತನ ಮೇಲೆ ಇರಲಿ ಅಂತ ಬೇಡ್ಕೊಳ್ತೇನೆ ಸರ್. ರೈತನ ಮೇಲೆ ಇರಲಿ, ನನ್ನ ಮೇಲೆ ಇಲ್ಲ ಸರ್, ಇಡೀ ರೈತರ ಮೇಲೆ ಇರಲಿ ಅಂತ. ಥ್ಯಾಂಕ್ ಯು ಸರ್, ನಮಸ್ಕಾರ. ಮನುಷ್ಯನ್ ಸರ್, ನಮಸ್ತೆ ಸರ್. ಇದುವರೆಗೂ ಸಾವಯವ ಕೃಷಿ ಅನುಭವಗಳನ್ನು ಕುರಿತು ಜಗಳೂರು ತಾಲೂಕು ದೇವಿಕೆರೆ ಗ್ರಾಮದ ಪ್ರಗತಿಪರ ಕೃಷಿಕ ಕೆ ಗುರುಸಿದ್ದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಏನವ ನಿಮ್ ಮನಿ ನೀರಿನ ಬಣ್ಣ ಮಣ್ಣಿನ ಬಣ್ಣ ಅದಲ್ಲ. ಮಳಿಗಾಲ ಬಂತಲ್ಲೋ, ಹೊಸ ನೀರು. ಈ ನೀರು ಕುಡಿಯಾಕ ಯೋಗ್ಯ ಅದನೋ ಇಲ್ಲೋ ಅಂತ ಪರೀಕ್ಷೆ ಮಾಡಿಸ್ಬೇಕು. ಅದ್ಯಾರು ಮಾಡ್ಲಿಕ್ಕತ್ತಾರ? ನೀರಿನ ಗುಣಮಟ್ಟ ಪರೀಕ್ಷೆಗಂತ ಸರ್ಕಾರದವರು ಪ್ರಯೋಗಾಲಯ ಮಾಡ್ಯಾರ. ಅದ್ರ ಸಹಾಯವಾಣಿ ಅದ, ಫೋನ್ ಮಾಡಲ್ಲ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489885555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ರೈತರಿಗೆ ಸಲಹೆ. ಸೂರ್ಯಕಾಂತಿ ಒಂದು ಮುಖ್ಯವಾದ ಎಣ್ಣೆಕಾಳಿನ ಬೆಳೆಯಾಗಿದ್ದು ಇದು ಶುಷ್ಕ ವಾತಾವರಣವನ್ನ ತಡೆದುಕೊಂಡು ಬೆಳೆಯುವ ಶಕ್ತಿ ಹೊಂದಿರುವುದರಿಂದ ಕಡಿಮೆ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಯಶಸ್ವಿಯಾಗಿ ಬೆಳೆಯಬಹುದು. ಇದರ ಬೀಜದಿಂದ ದೊರೆಯುವ ಎಣ್ಣೆಯು ಪುಷ್ಟಿದಾಯಕವಾಗಿದ್ದು ಉತ್ತಮ ದರ್ಜೆಯ ಆಹಾರದಲ್ಲಿ ಬಳಸಬಹುದು. ಈ ಎಣ್ಣೆಯನ್ನ ಔಷಧಿಗಳ ತಯಾರಿಕೆ ಹಾಗೂ ಕೆಲವು ಕೈಗಾರಿಕೆಗಳಲ್ಲಿ ಉಪಯೋಗಿಸಲಾಗುತ್ತೆ. ಬಿತ್ತನೆಗಾಗಿ 90-92 ದಿವಸಗಳಲ್ಲಿ ಕೊಯ್ಲಾಗುವಂತಹ KBSH-1, KBSH-41 ಹಾಗೂ 95-100 ದಿವಸಗಳಲ್ಲಿ ಕೊಯ್ಲಿಗೆ ಬರುವಂತಹ KBSH-44 ಎಂಬಂತಹ ತಳಿಗಳಿದ್ದಾವೆ. ಇವುಗಳಲ್ಲಿ ಸೂಕ್ತವಾದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ನಮ್ಮ ರೈತ ಬಾಂಧವರು ಬೆಳೆಯಬಹುದು. ಇನ್ನು ಎಕರೆಗೆ 2 KG ದೃಢೀಕೃತ ಬಿತ್ತನೆ ಬೀಜವನ್ನು ಉಪಯೋಗಿಸಬೇಕಾಗುತ್ತೆ. ಎಕರೆಗೆ 2.5-3 ಟನ್ನಷ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನ ಬಿತ್ತನೆಗೆ 3 ವಾರಗಳ ಮುಂಚಿತವಾಗಿ ಮಣ್ಣಿನಲ್ಲಿ ಸೇರಿಸಬೇಕು. ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರವನ್ನ ನೀಡಬೇಕಾಗುತ್ತೆ. ಬಿತ್ತನೆ ಸಮಯದಲ್ಲಿ ಮಣ್ಣಿಗೆ ಈ ರಸಗೊಬ್ಬರವನ್ನ ಸೇರಿಸಬೇಕು. ನೀರಾವರಿಯಲ್ಲಿ ಬೆಳೆಯುವಂತಹ ರೈತ ಬಾಂಧವರು 36 KG ಸಾರಜನಕ, 36 KG ರಂಜಕ ಮತ್ತು 25 KG ಪೊಟ್ಯಾಶ್ ರಸಗೊಬ್ಬರವನ್ನ ಮತ್ತು ಖುಷ್ಕಿ ಬೆಳೆಯಾಗಿ ಬೆಳೀತಕ್ಕಂಥ ರೈತ ಬಾಂಧವರು ಎಕರೆಗೆ 15 KG ಸಾರಜನಕ, 20 KG ರಂಜಕ ಹಾಗೂ 15 KG ಪೊಟ್ಯಾಶ್ ರಸಗೊಬ್ಬರವನ್ನು ನೀಡಬೇಕಾಗುತ್ತೆ. ಶಿಫಾರಸು ಮಾಡಿರುವಂತಹ ರಸಗೊಬ್ಬರದಲ್ಲಿ ಅರ್ಧ ಪ್ರಮಾಣದ ಸಾರಜನಕ, ಪೂರ್ಣ ಪ್ರಮಾಣದ ರಂಜಕ ಹಾಗೂ ಪೊಟ್ಯಾಶ್ ರಸಗೊಬ್ಬರಗಳನ್ನು ಬಿತ್ತನೆಗೆ ಮುಂಚಿತವಾಗಿ ಮಣ್ಣಿನಲ್ಲಿ ಸೇರಿಸಬೇಕು. ಉಳಿದ ಅರ್ಧ ಪ್ರಮಾಣದ ಸಾರಜನಕವನ್ನು ಬಿತ್ತಿದ ಸುಮಾರು 30-35 ದಿನಗಳಲ್ಲಿ ಮೇಲ್ಗೊಬ್ಬರವಾಗಿ ಕೊಟ್ಟು ಅಂತರ್ಬೇಸಾಯ ಮಾಡಬೇಕಾಗುತ್ತೆ. ಬಿತ್ತನೆ ಮಾಡುವ ಮೊದಲು ಭೂಮಿಯನ್ನು ಆಳಕ್ಕೆ ಉಳುಮೆ ಮಾಡಿ ನಂತರ 2 ಲಘು ಉಳುಮೆಗಳನ್ನು ಮಾಡಿದರೆ ಉತ್ತಮ. ಭೂಮಿಯನ್ನು ಹದ ಮಾಡಿದ ನಂತರ 2 ಅಡಿ ಅಂತರದ ಸಾಲುಗಳನ್ನು ಮಾಡಿಕೊಂಡು ಪ್ರತಿ ಸಾಲಿನಲ್ಲಿ 1 ಗಿಡದಿಂದ ಮತ್ತೊಂದು ಗಿಡಕ್ಕೆ 1 ಅಡಿ ಅಂತರವಿರುವಂತೆ 2-3 ಬೀಜಗಳನ್ನು 1 ಅಂಗಳಕ್ಕಿಂತ ಹೆಚ್ಚಿನ ಆಳಕ್ಕೆ ಬೀಳದಂತೆ ಬಿತ್ತನೆ ಮಾಡಬೇಕು. ಬೀಜ ಬಿತ್ತಿದ 15-20 ದಿನಗಳಲ್ಲಿ ಪ್ರತಿ ಸಾಲಿನಲ್ಲಿ 1 ಅಡಿ ಅಂತರದಲ್ಲಿ ಗುಣಿಗೆ 1 ಒಂದು ಸದೃಢವಾದ ಸಸಿಯನ್ನು ಮಾತ್ರ ಉಳಿಸಿ ಮಿಕ್ಕ ಸಸಿಗಳನ್ನು ಕಿತ್ತು ಹಾಕಬೇಕು. ಬಿತ್ತನೆಯಾದ ಸುಮಾರು 30-40 ದಿನಗಳೊಳಗಾಗಿ ಮಧ್ಯಂತರ ಬೇಸಾಯ ಅಂದರೆ ಎಡೆಕುಂಟೆಯನ್ನ ಮಾಡಿ ಸಸಿಗಳಿಗೆ ಮಣ್ಣನ್ನು ಹೇರ್ ಹಾಕಬೇಕು. ಇದರಿಂದ ಗಿಡಗಳು ಮುಂದೆ ತೆನೆಗಳ ಭಾರದಿಂದ ನೆಲಕ್ಕೆ ಬೀಳುವುದನ್ನು ತಪ್ಪಿಸಬಹುದು. ಕಪ್ಪು ಮಣ್ಣಿನಲ್ಲಿ 15-20 ದಿನಗಳಿಗೊಮ್ಮೆ ಮತ್ತು ಕೆಂಪು ಮಣ್ಣಿನಲ್ಲಿ 8-10 ದಿನಗಳಿಗೊಮ್ಮೆ ನೀರನ್ನು ಕೊಡಬೇಕಾಗುತ್ತೆ. ಹೆಚ್ಚಿನ ಇಳುವರಿ ಪಡೆಯಲು ಬೆಳೆಯ ಮುಖ್ಯ ಹಂತಗಳಾದ ಮೊಗ್ಗು, ಹೂ ಹಾಗೂ ಕಾಳು ಕಟ್ಟುವ ಸಮಯದಲ್ಲಿ ನೀರಿನ ಅಭಾವ ಆಗದಂತೆ ನೋಡಿಕೊಳ್ಬೇಕು. ಸೂರ್ಯಕಾಂತಿ ಬೇಸಾಯದಲ್ಲಿ ಬೆಳೆಗಳ ಪರಿವರ್ತನೆ ಬಹಳ ಮುಖ್ಯ. ಆದುದರಿಂದ ದ್ವಿದಳ ಧಾನ್ಯದ ಬೆಳೆಗಳೊಡನೆ ಬೆಳೆ ಪರಿವರ್ತನೆ ಮಾಡುವುದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಿಸುವ ಜೊತೆಗೆ ಸೂರ್ಯಕಾಂತಿಯ ಬೆಳೆಗೆ ತಗಲುವಂತಹ ರೋಗ ಹಾಗೂ ಕೀಟದ ಬಾಧೆಯನ್ನ ಕಡಿಮೆ ಮಾಡಬಹುದು. ಎಲೆಗಳ ತಳಭಾಗದಲ್ಲಿ ಗುಂಪು ಗುಂಪಾಗಿ ಕಾಣಿಸಿಕೊಳ್ಳುವ ಬಿಹಾರದ ಕಂಬಳಿ ಹುಳು ಮತ್ತು ತಂಬಾಕಿನ ಕತ್ತರಿ ಹುಳುಗಳ ಮೊಟ್ಟೆ ಹಾಗೂ ಮರಿ ಹುಳುಗಳನ್ನ ಎಲೆಗಳ ಸಮೇತ ಕಿತ್ತು ನಾಶ ಮಾಡುವುದರಿಂದ ಈ ಕೀಟಗಳ ಹರಡುವಿಕೆಯನ್ನ ನಿಯಂತ್ರಿಸಬಹುದು. ಈ ರೀತಿ ಸೂರ್ಯಕಾಂತಿ ಬೆಳೆಯಲ್ಲಿ ಸೂಕ್ತ ಕ್ರಮಗಳನ್ನು ಕೈಗೊಂಡಾಗ ಉತ್ತಮ ಇಳುವರಿಯನ್ನ ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ನೀವು ಡಿಜಿಟಲ್ ಆದರೆ ನಿಮ್ಮ ನಾಳೆ ಉತ್ತಮವಾಗಿರುತ್ತೆ. ಇದಕ್ಕಾಗಿನೇ ನವಾರ್ಣ ಸಹಾಯದಿಂದ ಸಹಕಾರಿ ಹಾಗೂ ಗ್ರಾಮೀಣ ಬ್ಯಾಂಕ್ಗಳು ಹಳ್ಳಿಗಳಲ್ಲಿ ಮೈಕ್ರೋ ಎಟಿಎಂ ಮತ್ತು ಮೊಬೈಲ್ ಡೆಮೋ ವ್ಯಾನ್ ಸೌಲಭ್ಯ ಕಲ್ಪಿಸಲಾಗಿದೆ. ಮನೆಯಲ್ಲಿಯೇ ಕುಳಿತು ಬ್ಯಾಂಕಿಂಗ್ ಸೇವೆಯ ಲಾಭವನ್ನು ಪಡೆದುಕೊಳ್ಳಬಹುದು. ಮೈಕ್ರೋ ಎಟಿಎಂ ಮುಖಾಂತರ ಡೆಬಿಟ್ ಮತ್ತು ಆಧಾರ್ ಕಾರ್ಡ್ಗಳನ್ನು ಉಪಯೋಗಿಸಿ ದುಡ್ಡನ್ನು ಕೂಡ ಜಮಾ ಮಾಡಬಹುದು, ತೆಗೆಯಲೂಬಹುದು. ನಗದು ರಹಿತ ವ್ಯವಹಾರದ ಸುರಕ್ಷತೆಯನ್ನು ನಿಮ್ಮದಾಗಿಸಿಕೊಳ್ಳಿ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಈಗ ಒಂದು ಜನಪದ ಗೀತೆ. ಗಂಡ ಹೆಂಡತಿ ಪ್ರೀತಿಯಿಂದ ಬಾಳೆ ಮಾಡ್ರ ಹೆಂಡತಿಗೆ ತವ್ರ ಮನೆ ನೆನಪಾಗಂಗಿಲ್ಲ ಅಂತಾರ. ಹೊಸದಾಗಿ ಮದುವೆ ಆಗಿರಬೇಕು, ಆಷಾಢ ತಿಂಗಳು ಬಂದಿರಬೇಕು, ಅವಾಗ ಗಂಡ ಹೆಂಡತಿ ದೂರ ಇರುದು ಬರ್ತೈತಿ, ಅವಾಗ ನೋಡ್ಬೇಕ್ರಿ ಮಜಾ. ಆದ್ರೆ ಏಂತಿದ್ದಕ್ಕಿ ಆಷಾಢಕ್ಕ ತವ್ರ ಮನೆ ಹೋದ್ನಾಗ ಗಂಡ ಹೆಂಡತಿ ತಮ್ಮ ಪ್ರೀತಿ ಯಾವ ರೀತಿ ಹಂಚ್ಕೋತಾರ ಅಂದ್ರ, ಆಷಾಢ ಮಾಸ ಬಂತಲ್ಲ ನನ್ನಾಗಿ ನನ ಬಿಟ್ಟ ಇಂದ ಬಂಟಲ್ಲ ನಿನ ಬಿಟ್ಟ ಹ್ಯಾಂಗ ಇರಲಿ ಹೇಳ ಇದು ಯಾರು